ಇದು ಆಕಾಶವಾಣಿ ಕರ್ನಾಟಕ ಬೆಂಗಳೂರು. ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 6:51. ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ. ನೆಲ ಜಲ ಅನಲ ನಿಲ ಆಗಸಗಳ ಚೈತನ್ಯವ ಹಿಡಿದು ಸೃಷ್ಟಿ ಚಕ್ರ ಸಾವಯವ ರಹಸ್ಯದ ಮಂತ್ರ ಸಿದ್ಧಿ ಪಡೆದು ಸಮಷ್ಟಿ ಸುಖಕ್ಕೆ ತಾ ಹಂಬಲಿಸುತ ಸಹಜೀವಿಯ ಸಖನಾಗಿ ಅನ್ನ ಯಜ್ಞ ಸಂಕಲ್ಪಿಸಿರುವವನೇ ನೇಗಿಲ ಯೋಗಿ. ಅನ್ನ ಯಜ್ಞ ಸಂಕಲ್ಪಿಸಿರುವವನೇ ನೇಗಿಲ ಯೋಗಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ನಿರ್ವಿಷಮಯಗೊಳಿಸಿ ವೃಷ ಪಶುಗಳ ಶಿಶು ಸರ್ವ ಜನರ ಆರೋಗ್ಯಕ್ಕೆ ಸುದೆಹರಿಸಿ ವಶವಾಗದೆ ಬಳ ಸಂಚಿನ ಹೊಸ ಹೊಸ ತೆನ್ನುವ ವಂಚನೆಗೆ ತೃಷ ಇಲ್ಲದ ಸಿರಿ ಕೃಷಿ ಋಷಿ ತಾನಿವ ನೇಗಿಲ ಯೋಗಿ. ತೃಷ ಇಲ್ಲದ ಸಿರಿ ಕೃಷಿ ಋಷಿ ತಾನಿವ ನೇಗಿಲ ಯೋಗಿ. ನೇಗಿಲ ಯೋಗಿ ನೇಗಿಲ ಯೋಗಿ. ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ರೈತ ಬಾಂಧವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ರಾಯಚೂರು ತಾಲೂಕಿನ ಬೇವಿನಬೆಂಚಿ ಗ್ರಾಮದ ಹನುಮಂತ ಅವರ ಕೃಷಿಯಲ್ಲಿ ಸೋಲಾರ್ ಪಂಪ್ಸೆಟ್ ಅಳವಡಿಕೆಯ ಅನುಭವಗಳನ್ನು ಕೇಳೋಣ. ನಂತರ ಕೊತ್ತಂಬರಿ ಸೊಪ್ಪಿನ ಸುಧಾರಿತ ಬೇಸಾಯ ಕ್ರಮಗಳ ಕುರಿತು ಡಾಕ್ಟರ್ ಪಂಪಣ್ಣ ಅವರೊಂದಿಗೆ ಸಂದರ್ಶನವನ್ನು ಕೇಳಬಹುದು. ಹವಾಮಾನ ಆಧಾರಿತ ಕೃಷಿ ಸಲಹೆ ಪೇಟೆ ಧಾರಣೆಯನ್ನು ಆಲಿಸಬಹುದು. ಪ್ರಧಾನಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನಾ ಮಿಲೇಗಾ ಪೆನ್ಷನ್ ಕಾ ಸಹಾರ ಕೃಷಕ ನಾ ಹೋಗಾ ಬೇಸಹಾರ ಜುಡೇಗಾ ಖುಷಿಯೋ ಸೇ ನಾತಾ ಕಟೇಗಾ ಸುಖ ಸೇ ಬುಢಾಪಾ ಸುರಕ್ಷಿತ ಹೋಗಾ ಅನ್ನದಾತಾ ಸುರಕ್ಷಿತ ಹೋಗಾ ಅನ್ನದಾತಾ. प्रधानमंत्री किसान मान धन योजना से लघु सीमांत किसानों का भविष्य होगा सुरक्षित और 60 वर्ष की आयु से 3000 रुपए मासिक पेंशन होगी सुनिश्चित. 55 रुपए से 200 रुपए की मासिक किस्त देकर प्रवेश कर सकते हैं 18 से 40 वर्ष तक के किसान. इस अंशदायक योजना में सरकार देगी बराबर का योगदान. सभी किसान भाई बहन इस योजना के लाभ के लिए जन सेवा केंद्र में जाएं और अपना निःशुल्क नामांकन कराएं. प्रधानमंत्री किसान मान धन योजना अन्नदाता के परिश्रम को ಪೆನ್ಷನ್ ಸೇ ಸುರಕ್ಷಿತ ಉನ್ಕಾ ಕಾ. ಕೃಷಿ ಏವಂ ಕಿಸಾನ್ ಕಲ್ಯಾಣ ಮಂತ್ರಾಲಯ ಭಾರತ ಸರ್ಕಾರ ದ್ವಾರಾ ಜನಿತ. ರೈತ ಬಾಂಧವರಿಗೆ ನಮಸ್ಕಾರ. ರೈತ ಬಾಂಧವರು, ಇವತ್ತಿನ ನಮ್ಮ ಕಿಸಾನ್ ವಾಣಿ ರೈತರು ಬೇವಿನ ಬೆಂಚಿ ಗ್ರಾಮದ ಹನುಮಂತ ಅಂತೇಳಿ. ಇವರು ಸುಮಾರು ವರ್ಷದಿಂದ ಹತ್ತಿ, ಮೆಣಸಿನಕಾಯಿ, ಜೋಳ ಹಲವಾರು ಬೆಳೆಗಳನ್ನು ಬೆಳೀತಾ ಇದ್ದಾರೆ. ಜೊತೆಗೆ ಇತ್ತೀಚೆಗೆ ಅವರು 2-3 ವರ್ಷದಿಂದ ಸೋಲಾರ್ ಪಂಪ್ಸೆಟ್ಟನ್ನು ಸಹ ಹಾಕ್ಕೊಂಡಿದ್ದಾರೆ. ಸೋಲಾರ್ ಪಂಪ್ಸೆಟ್ ಯಾವ ರೀತಿ ಕೆಲಸ ಮಾಡ್ತಾ ಇದೆ, ಹೇಗೆ ಅದರ ಉಪಯೋಗ ತಗೋತಾ ಇದ್ದಾರೆ, ಯಾವ ರೀತಿ ಖರ್ಚು ಬಂತವರಿಗೆ, ಜೊತೆಗೆ ಅದರಿಂದ ನೀರಾವರಿ ಅನುಕೂಲತೆ ಯಾವ ರೀತಿ ಆಗಿದೆ ಅಂದರೆ, ಈಗ ರೈತರು ಸಾಕಷ್ಟು ವಿದ್ಯುತ್ ಶಕ್ತಿಯ ಒಂದು ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ. ಅಲ್ಲಲ್ಲಿ ನಮ್ಮ ಜಿಲ್ಲೆಯಲ್ಲಿ ಸಾಕಷ್ಟು ಜನ ರೈತರು ಈ ಸೋಲಾರ್ ಪಂಪ್ಸೆಟ್ಟನ್ನು ಹಾಕ್ಕೊಳ್ಳಿಕ್ಕೆ ಮುಂದೆ ಬರ್ತಾ ಇದ್ದಾರೆ. ಅದೇ ರೀತಿ ಹನುಮಂತ ಅವರು ಸೋಲಾರ್ ಪಂಪ್ಸೆಟ್ ಹಾಕ್ಕೊಂಡಿದ್ದಾರೆ ಇವತ್ತಿನ ಕಾರ್ಯಕ್ರಮದಲ್ಲಿ. ಅವರು ಕರೆಂಟ್ ಸರ್, ಅದು ನಮ್ಗೆ ಅನುಕೂಲಕ್ಕೆ ಆಗ್ತಿದ್ದಿಲ್ಲ ಸರ್. ಅದು ನೈಟು ಒಂದು 5 ಕೊಡೋದು, ಮತ್ತೆ ಬೆಳಗ್ಗೆ ಒಂದು 6 ಕೊಡೋದು, ಎಲ್ಲೋ ಕಂಬ ಬಿದ್ದಾವಂತೇಳಿ ಎಲ್ಸಿ ತಗೋದು. ನಾವು ರಾತ್ರಿ ಹೋಗಿ ಹೊಲದಲ್ಲಿ ನೀರು ಕಟ್ಟಾಗ ಮತ್ತೆ ಆಗ್ತಿದ್ದಿಲ್ಲ ಸರ್. ಹಂಗಾಗಿ ನಾವು ಸೋಲಾರ್ಗೆ ಅರ್ಜಿ ಹಾಕಿದ್ವಿ ಸರ್. ಸೋಲಾರ್ಗೆ ಅರ್ಜಿ ಹಾಕಿದ್ವಿ ಸರ್, ಸೋಲಾರ್ ತಗೊಂಡಿವಿ. ಸೋಲಾರ್ ಪಂಪ್ಸೆಟ್ ಐತಿ ಹಾಕೋಬೇಕು ಅಂತೇಳಿ ಹೇಗೆ ಬಂತು ನಿಮಗೆ ಸರ್? ಅಲ್ಲೆಲ್ಲ ನೋಡಿದ್ವಿ ಸರ್, ನಾವು ಅಲ್ಲೆಲ್ಲ ನೋಡಿ ಸ್ವಲ್ಪ ತಿರ್ಗಾಡಿ ಸರ್, ಬೆಳಗಾವ್ ಗಿಳಗಾವ್ ನೋಡಿದ್ವಿ ಸರ್. ಅಡ್ಡಾಡಿದ್ರೆ ನೀವು? ಹೌದು ಸರ್, ನೋಡಿ ಸರ್, ನಾನು ಸೋಲಾರ್ ತರ್ಬೇಕಂತೇಳಿ ತಲೆಯೊಳಗೆ ಬಂತು. ತಲೆಯೊಳಗೆ ಬಂತು ಸರ್. ಸೊ ಎಲ್ಲೆಲ್ಲಿ ಅರ್ಜಿ ಹಾಕಿದ್ರೆ ನೀವು ಸೋಲಾರ್ ಸಲುವಾಗಿ? ಸರ್, ನಾವು ರಾಯಚೂರಲ್ಲೇ ಹಾಕ್ತೀವಿ ಸರ್. ರಾಯಚೂರು ಯಾವ ಇಲಾಖೆ ಕೊಟ್ರಿ? ಕೆಬಿ ಕೊಟ್ಟಿ ಸರ್. ಕೆಬಿಗೆ? ಹೌದು ಸರ್. ಈಗ ಅದಕ್ಕಿಂತ ಮುಂಚೆ ಪಂಪ್ಸೆಟ್ಟು ಬೋರ್ ಹಾಕಿಸಿ ನೀರಾವರಿ ಮಾಡ್ತಾ ಇದ್ರ ಸೋಲಾರ್ ಹಾಕಿಂತ ಮುಂಚೆ? ನಮ್ದು ಕರೆಂಟ್ ಇತ್ತು ಸರ್. ಕರೆಂಟ್ ಇತ್ತು ಸರ್, ಅದು ಅನುಕೂಲ ಆಗ್ಲಿಲ್ಲ. ಅದು ಆಗ್ಲಿಲ್ಲ ಆಗ್ಲಿಲ್ಲ ನಮ್ದು ಬಯಲು ಭೂಮಿ ಇದ್ದಂಗೆ ಇತ್ತು ಸರ್. ಪಂಪ್ಸೆಟ್ ಕೆಲಸ ಮಾಡಲಿಲ್ಲ. ಮಾಡಲಿಲ್ಲ, ಕರೆಂಟ್ ಇರುತ್ತಿಲ್ಲ ಸರ್. ಈಗ ನೀರಾವರಿ ಅನುಕೂಲತೆ ಮಾಡ್ಕೊಂಡಿದ್ದೀರಿ, ಏನೇನು ಬೆಳೆಗಳನ್ನು ಹಾಕ್ತಾ ಇದ್ದೀರಿ? ನಾವು ಸರ್ ಇವಾಗ ಮೆಣಸಿನಕಾಯಿ ಹಾಕ್ತಿದ್ವಿ ಸರ್, ಟೊಮಾಟ ಮತ್ತೆ ಹತ್ತಿ ಇವೆಲ್ಲ ಹಾಕ್ತಿವಿ ಸರ್. ಈಗ ಸೋಲಾರ್ ಪಂಪ್ ಸೆಟ್ ನೀವು ಮಾಡ್ಕೊಂಡಿಲ್ಲ, ಸೋಲಾರ್ ಪಂಪ್ ಸೆಟ್ಟನ್ನು ಅರ್ಜಿ ಕೊಟ್ಟ ಮೇಲೆ ಎಷ್ಟು ದಿವಸದಲ್ಲಿ ತಮಗೆ ಸೋಲಾರ್ ಪಂಪ್ ಸೆಟ್ಟನ್ನು ಹಾಕಲಿಕ್ಕೆ ಇಲಾಖೆ ಅವರು ಮುಂದೆ ಬಂದರು? ನಾವು ಅರ್ಜಿ ಕೊಟ್ಟ ಮೇಲೆ ಸರ್ ಸುಮಾರು 8 ತಿಂಗಳು ಆಯ್ತು ಸರ್. 8 ತಿಂಗಳು ಆದಮೇಲೆ ನಮ್ಗೆ ಸೋಲಾರ್ ಪೆನಲ್ದು ಸಹಿತ ಬಂದು ಸರ್. ಸೋಲಾರ್ ಪೆನಲ್ ಬಂದು ಸರ್, ಮತ್ತೆ ಆಮೇಲೆ ಫಿಟ್ ಮಾಡಕ್ಕೆ ಆ ಕಡೆ ಈ ಕಡೆ ಒಂದು ತಿಂಗಳ ಆಯ್ತು ಸರ್. ಬಂದು ಸೋಲಾರ್ ಅವರೇ ಬಂದು ಕಂಪ್ನಿ ಅವರೇ ಬಂದು ಇದನ್ನ ಮಾಡಿದ್ರೆ? ಕಂಪ್ನಿ ಅವ್ರು ಬಂದು ಫಿಟ್ ಮಾಡಿದ್ರು ಸರ್. ಎಷ್ಟು ಹೆಚ್ ಪಿ ಮೋಟರ್ ಕುಂದ್ರಿಸಿರಿ ಸೋಲಾರಕ್ಕೆ ಸರ್? ಅವ್ರು 5 HP ಮೋಟರ್ ಅವ್ರು ಬಿ ಮೋಟರ್ ಬಿ ಅವರೇ ಕೊಟ್ಟರು. ಮೋಟರ್ ಬಿ ಅವರೇ ಕೊಟ್ಟರು? ಅವರೇ ಕೊಟ್ಟಿದ್ರು ಸರ್. ಅಂದರೆ ನಿಮ್ಮದು ಎಷ್ಟು ಇಂಚ್ ನೀರು ಐತಿ, ಎಷ್ಟು ದೂರ ಮೋಟ್ರು, ಅಂದರೆ ನಿಮ್ಮದು ಬೋರು ಎಷ್ಟು ಫೀಟ್ ಹಾಕ್ಸಿರಿ ಸರ್? ನಾವು 300 ಫೀಟ್ ಆಗಿದ್ವಿ ಸರ್ ನೀರು. ನನಗೆ ಬೋರ್ ಸರ್ 70 ಫೀಟ್ಗೆ ನೀರು ಬೀಸ್ ಸರ್. 70 ಫೀಟ್ಗೆ? 70 ಫೀಟ್ಗೆ ನೀರು ಬೀಸ್ ಸರ್. ನಾನು ಹಿಂಗೆ ಇನ್ನ ಒಳಗೆ ಹೋದಂಗೆ ಇನ್ನ ಚಲೋ ಬೀರತ್ತೆ ಅಂತೇಳಿ 300 ಫೀಟ್ ಹೊಡಿ ಸರ್. 2 ಇಂಚ್ ಅಷ್ಟೇ ಸರ್, ಅಷ್ಟೇ ಬಂದು ಸರ್. ಸೊ ಈಗ 2 ಇಂಚ್ ನೀರಿನ ಒಂದು ಅನುಕೂಲತೆ ತಮಗಿದೆ, ಎಷ್ಟು ಎಕರೆ ನೀರಾವರಿ ಮಾಡ್ಕೋಬಹುದು ಸರ್? ನಾನು ಡ್ರಿಪ್ ಮಾಡಿದ್ದೀನಿ ಸರ್, ಡ್ರಿಪ್ ಮಾಡಿದ್ ಸರ್ ನನಗೆ 5 ಎಕರೆಗೆ ಆಯ್ತು ಸರ್ ನೀರು. 5 ಎಕರೆ? ತೊಂದರೆ ಏನಿಲ್ಲ. ಇಲ್ಲ ಇಲ್ಲ ಸರ್, ತೊಂದರೆ ಇಲ್ಲ. ಈಗ ಡ್ರಿಪ್ ತಾವು ಹಾಕಿದ್ರಿ, ಡ್ರಿಪ್ ಎಲ್ಲ ಬಂದವರು ಪಂಪ್ ಸೆಟ್ ಅನ್ನ ಕುಂದಿರಿಸಿ ಡ್ರಿಪ್ ಸೊ ಪೆನಲ್ ಅನ್ನ ಹಾಕಿ ಎಲ್ಲ ಕಂಪ್ನಿಯವ್ರು ಬಂದು ಹಾಕಿ ಕೊಟ್ಟರೋದ್ರು? ಹೌದು ಸರ್. ಎಷ್ಟು ದುಡ್ಡು ಖರ್ಚು ಆತ್ ನಿಮ್ದು? ನಂದು ಓನ್ಲಿ 25 ಸರ್, ಅಷ್ಟೇ. ಅಷ್ಟೇನಾ? ಅಷ್ಟೇ ಸರ್, ಏನು ಕೊಟ್ಟಿಲ್ಲ. ಏನಿಲ್ಲ? ಏನಿಲ್ಲ ಸರ್, ಅಷ್ಟೇ. ಅವ್ರು ಬಂದು ಚಾರ್ಜ್ ಬಿ ತಗೊಂಡಿಲ್ಲ ಸರ್. 25,000 ರೂಪಾಯಿ ಸರ್ ಅಷ್ಟೇ. 25,000 ರೂಪಾಯಿ ಅಷ್ಟೇ. ಏನೇನು ಸೋಲಾರಕ್ಕೆ ಡಾಕ್ಯುಮೆಂಟ್ಗಳನ್ನ ಕೇಳಿದ್ರೆ ನಿಮಗೆಲ್ಲ? ನಮ್ದು ಪಾಣಿ ತಗೊಂಡ್ರು ಸರ್, ಆಧಾರ್ ಕಾರ್ಡ್ ಇಷ್ಟೇ ಸರ್. ಇಷ್ಟೇ ತಗೊಂಡ್ರು ಸರ್, ಪಾಣಿ, ಆಧಾರ್ ಕಾರ್ಡ್, ಬ್ಯಾಂಕ್ ಪಾಸ್ಬುಕ್, ಫೋಟೋ ತಗೊಂಡ್ರು ಸರ್. ಇದೇ ತರ ನಿಮ್ಮ ಊರಲ್ಲಿ ಮತ್ತೆ ಬೇರೆ ಬೇರೆ ರೈತರು ನಿಮ್ಮನ್ನು ನೋಡಿ ಸೋಲಾರ್ ಅನ್ನ ಹಾಕಿಸ್ಕೊಂಡಿಕ್ಕೆ ಮುಂದೆ ಬಂದಿದ್ದಾರೆ, ಹಾಕಿಸ್ತಾ ಇದ್ದಾರೆ? ಇವಾಗ ನಮ್ಮ ತರ ಮುಂದೆ ಬರಕತ್ತಾರ ಸರ್, ಸೋಲಾರ್ ಸಿಗ್ತಾ ಇಲ್ಲ. ಸಿಗ್ತಾ ಇಲ್ಲ? ಸಿಗ್ತಾ ಇಲ್ಲ ಸರ್. ನಿಮ್ಮ ಸುತ್ತಮುತ್ತ ಯಾರು ಹಾಕ್ಸ್ಯಾರ? ಇಲ್ಲ ಇಲ್ಲ ಸರ್, ನನ್ನಲ್ಲಿ ಒಂದ ಸರ್ ಬೇನ್ಮೆಂಚಲ್ಲಿ ಒಂದು ಸರ್, ಕರೆಕಲ್ಲಲ್ಲಿ ಒಂದು ಸರ್. ಕರೆಕಲ್ಲು? ಹೌದು ಸರ್, ಕರೆಕಲ್ಲಲ್ಲಿ ಒಂದು ಹಾಕ್ಸ. ನಮ್ಮ ಎರಡು ಒಂದೇ ಸರ್ ತಾಕಿದ್ರೆ ಸರ್. ನಿಮ್ದು ಈಗ ಹಾಕಿಸಿ ಎಷ್ಟು ವರ್ಷ ಆಯ್ತು? 3 ವರ್ಷ ಸರ್. 3 ವರ್ಷ? 3 ವರ್ಷದಲ್ಲಿ ಏನಾದ್ರೂ ಸಮಸ್ಯೆಗಳು ಅಥವಾ ಏನಾಗಿಲ್ಲ ಸರ್? ಏನು ಆಗಿಲ್ಲ, ರಿಪೇರಿ ಬಂತು, ಅದು ಆತು, ಬಂದಾತು, ಏನೇನಿಲ್ಲ ಸರ್. ರಿಪೇರಿ ಇಲ್ಲ ಸರ್, ಬಿಸಿಲು ಬಂದಾಗೆಲ್ಲ ಸ್ಟಾರ್ಟ್ ಆಗುತ್ತೆ ಸರ್. ಸಾಯಂಕಾಲ ಆಟೋಮೆಟಿಕ್ ಬಿಸಿಲು ಯಾವಾಗ ಕೆಳಗಣ ಆಟೋಮೆಟಿಕ್ ಬಂದಾಗುತ್ತೆ ಸರ್. ಬಂದಾಗತ್ತೆ? ಅದೇ ಆಟೋಮೆಟಿಕ್ ಬಂದಾಗ ಸರ್ ಆಟೋಮೆಟಿಕ್ ಸ್ಟಾರ್ಟ್ ಆಗ್ತದೆ. ಹೇಗೆ ನೀರು ಒಗಿತದ ನೀರು ಸರ್? ಚಲೋ ಫೋರ್ಸ್ ಬರ್ತದ ಸರ್? ಬೆಳಗ್ಗೆ 9 ಗಂಟೆಗೆ ಸ್ಟಾರ್ಟ್ ಆಗ ಸರ್. 9 ಗಂಟೆ ಸ್ಟಾರ್ಟ್ ಆಗೋದು 9:30 ತರ ಸ್ಲೋ ಹೊಡಿತಾರೆ ಸರ್, ಸ್ವಲ್ಪ ಸ್ವಲ್ಪ ಮೀಡಿಯಂ ಹೊಡಿತಾರೆ ಸರ್. 9:30 ಸರ್ ಚೆನ್ನಾಗಿ ಬಿಡ್ತದೆ ಸರ್. 4:30 ತನಕ ಚೆನ್ನಾಗಿ ಬಿಡ್ತದೆ ಸರ್. 4:30 ಸ್ವಲ್ಪ ಸ್ಲೋ ಆಗ್ತದೆ ಸರ್. ಅಂದ್ರೆ ಬಿಸಿಲು ಕಡಿಮೆ ಆದಂಗೆಲ್ಲ ಸ್ಲೋ ಬಿಡ್ತದೆ ಸರ್. ಈಗ ನೋಡಿ ನೀವು 5 ಎಕರೆ ಡ್ರಿಪ್ ಮಾಡಿಸಿರಿ? ಹೌದು ಸರ್, 5 ಎಕರೆ. ಹೇಗೆ ಡ್ರಿಪ್ಗೆ ಒಳ್ಳೆ ಫೋರ್ಸ್ ಬೇಕು, ಡ್ರಿಪ್ಗೆ ಅಂತಂದ್ರೆ ನೀರು ಹೋಗ್ಲಿಕ್ಕೆ ಎಲ್ಲ ಫೋರ್ಸ್ ಬೇಕಾಗ್ತದೆ? ಹೌದು. ಹೇಗೆ ಎಲ್ಲ ಡ್ರಿಪ್ಸ್ ವರ್ಕ್? ಎಲ್ಲ ಡ್ರಿಪ್ಸ್ ವರ್ಕ್ ಆಗುತ್ತೆ ಸರ್. ಅಂದ್ರೆ ಒಂದೊಂದು ಎಕರೆಗೆ ಒಂದೊಂದು ವಾಲ್ ಕುಂದಿರಿಸ್ತೀನಿ ಸರ್. ಅಂದ್ರೆ ಸಪರೇಟ್ ಒಂದೊಂದು ವಾಲ್ ಆನ್ ಮಾಡ್ತೀರಿ? ಒಂದೊಂದು ಒಂದ್ ದಿವಸ ಒಂದ್ ಎಕರೆ ಒಂದ್ ದಿವಸ ತೋರಿಸ್ಬಿಡ್ತೀನಿ ಸರ್. ನಾಳೆ ಇನ್ನೊಂದ್ ಎಕರೆ? ಇನ್ನೊಂದ್ ಎಕರೆ ಸರ್. ಅಂದ್ರೆ ಒಂದ್ ವಾಲ್ ಆನ್ ಮಾಡಿದಾಗ ಎಲ್ಲ ಕಡೆ ನೀರು ಚೆನ್ನಾಗಿ ಬರುತ್ತೆ? ಎಲ್ಲ ಕಡೆ ಚೆನ್ನಾಗಿ ಬರ್ತದೆ ಸರ್, ಎಲ್ಲ ಕಡೆ ಚೆನ್ನಾಗಿ ಬರ್ತದೆ. ಇಲಾಖೆಯಿಂದ ಏನ್ ಅನುಕೂಲ ಸಿಕ್ ನಿಮಗೆ? ಡ್ರಿಪ್ ಅಷ್ಟೇ ತಗೊಂಡಿವಿ ಸರ್. ಡ್ರಿಪ್ ಇಂದು ಸಸಿ ಕೊಡ್ತೀವಿ ಅಂದ್ರೆ ಸರ್, ನೀವು ಏನಾದ್ರು ಗಿಡ ಹಚ್ಚ ಅಂದ್ರೆ ಸರ್, ನಾನು ಹಚ್ಚಲಿಲ್ಲ ಸರ್. ತೋಟಗಾರಿಕೆ ಮಾಡ್ಕೊಂಡು ಸರ್, ತೋಟಗಾರಿಕೆ ಇಲಾಖೆ ಅವ್ರು ಅಂದ್ರೆ ಸರ್ ನಾನು ತಗೊಲಿಲ್ಲ. ಟೊಮಾಟೆ ಇದೇ ಬೆಳ್ತೀನಿ ಸರ್, ಮೆಣಸಿನಕಾಯಿ ಇದೇ ಬೆಳ್ತೀನಲ್ಲ ಸರ್, ಅವ್ನು ಹಂಗಾಗಿ ತಗೊಲಿಲ್ಲ ಸರ್. ಹೇಗೆ ಅನಿಸ್ತದೆ ಡ್ರಿಪ್ ಮಾಡ್ಕೊಂಡು ಅನುಕೂಲ ಆಗಿದೆ ನಿಮಗೆ? ಚೆನ್ನಾಗಿ ಸರ್, ದೊಡ್ಡ ಅನುಕೂಲ ಸರ್. ದೊಡ್ಡ ಅನುಕೂಲ? ಹೌದು ಸರ್. ಮೊದಲೆಲ್ಲ ನೀರು ಹಾಸ್ತಿದ್ರು ಓಡಾಡಿ ನೀರು ಸರ್, ಖಾಲಿ ಹಿಂಗ ಬೋದ್ ಕಟ್ಟಿ ನೀರು ಹಾಕಿ ಅದಕ್ಕೆ ನಾಲ್ಕೈದು ಮಂದಿ ಲೇವರ್ಸ್ ಬೇಕು ಸರ್. ಇದಕ್ಕೆ ನಾನು ಒಬ್ಬನೇ ಸರ್, ನಾನು ಅಲ್ಲಿ ನೀವು ಇರೋದು ಬೇಕಾಗಿಲ್ಲ, ವಾಲ್ ಆನ್ ಮಾಡಿದ್ರೆ ಮುಗಿದು ಸರ್, ಅದೇ ಬೆಳಗ್ಗೆ ಆಟೋಮೆಟಿಕ್ ನೀರು ಹೋಗುತ್ತೆ. ಈಗ ಕೆಲವೊಂದಿಷ್ಟು ಮಂದಿ ಏನ್ ಮಾಡ್ತಾರೆ, ಇಲ್ಲ ಸರ್ ಡ್ರಿಪ್ ನೀರು ಹೋಗೋದಿಲ್ಲ, ಸರಿಯಾಗಿ ನೋಡ್ಕೊಂತಿರ್ಬೇಕು, ಒಮ್ಮೆ ಬಂದಾಗ್ಬಿಡ್ತಾವ, ಎಲ್ಲ ಗಿಡಗಳಿಗೆ ಸಸಿಗಳಿಗೆ ನೀರು ಬೀಳೋದಿಲ್ಲ, ಹಾಗ ಹೀಗೆ ಅಂತ ಹೇಳ್ತಾರೆ, ಮತ್ತೆ ಗಳೆ ಹೊಡೆಯೋಗೆಲ್ಲ ಆಡ್ತಾರ ಆಗತ್ರಿ ಅಂತೇಳಿ ಒಂದಿಷ್ಟು ಮಂದಿ, ಏ ನೀರು ಅದ್ರೆ ನಮಗೆ ಸಾಕಷ್ಟು ನೀರು ಐತಿ, ಅದು ಎದಕ್ಕೆ ಡ್ರಿಪ್ ಅಂತ ಹೇಳ್ತಿರ್ತಾರೆ. ನೀವು ರೈತರಾಗಿ ಡ್ರಿಪ್ ಏನ್ ಸರ್? ಜಿಗ್ಗಿ ಜಾಸ್ತಿ ನೀರಿದ್ರು ಸರ್ ಡ್ರಿಪ್ನಷ್ಟು ಅನುಕೂಲ ಆಗಲ್ಲ ಸರ್. ಅದು ಜಾಸ್ತಿ ನೀರಿದ್ರು ಸರ್ ನಾವು ಬೋದ್ ಕಟ್ತವಲ್ಲ ಸರ್, ನಡಬರಕ್ಕೆ ಕಳೆ ಜಾಸ್ತಿ ಬರ್ತದೆ ಸರ್. ನಾವು ಡ್ರಿಪ್ ಮಾಡೋದ್ರಲ್ಲಿ ನಾವು ಬೋದ್ಗಷ್ಟೇ ಗಿಡ ಎಲ್ಲಿರ್ತದೆ ಅಲ್ಲೇ ಅಲ್ಲೇ ನೀರು ಬೀಳ್ತದೆ ಸರ್. ಅದು ಅಲ್ಲಷ್ಟೇ ಕಳೆ ಬರುತ್ತೆ ಸರ್, ನಮ್ಗೆ ಲೇಬರ್ ಖರ್ಚು ಉಳಿತದೆ ಸರ್ ಅಲ್ಲಿ, ನಡಬರ್ಕ್ ಕಳೆ ಬರಲ್ಲ ಸರ್. ಸೋಲಾರ್ ಈಗ ಸೋಲಾರ್ ಪಂಪ್ ಸೆಟ್ ನಿಮಗೆ ಎಷ್ಟು ಪ್ಯಾನಲ್? ಒಂದೈತೆ ಎರಡು ಅದಾವ ಪ್ಯಾನಲ್? 16 ಅದಾವ ಸರ್. 16 ಪ್ಯಾನಲ್? ಹೌದು ಸರ್. ಅಂದ್ರೆ ಏನ್ ಸಣ್ಣ ಸೈಜ್ ಯಾವ ಸಣ್ಣದು? ಒಂದೊಂದ್ ಸರ್ ಹಿಂಗ 3 ಫೀಟ್ ಹಿಂಗ 5.5 ಫೀಟ್ ಸರ್. 5.5 ಫೀಟ್? ಅಂದ್ರೆ ಒಂದ ಕಡೆ ಹಾಕಿದಾರ ಪೆನಲ್ ಎಲ್ಲ ಸೇರಿಸಿ ಒಂದ ಬಂದಿದೆ ಅಥವಾ ಬೇರೆ ಬೇರೆ? 8-8 ಪೆನಲ್ ಒಂದೊಂದಲ್ಲಿ ಹಾಕಿದ್ರು ಸರ್. 8-8 ಪೆನಲ್ ಸೇರಿಸಿ ಒಂದ್ ಕಡೆ? 8 ಪೆನಲ್ ಒಂದು ಸೆಟ್ ಮಾಡಿ, ಒಂದು ಫ್ರೇಮ್ ಸೆಟ್ ಮಾಡಿ, ಎರಡು ಪೆನಲ್ ರೀತಿ ಮಾಡಿದ್ರು ಸರ್ ಹಾಕಿದ್ದಾರೆ. ಹೌದು ಸರ್. ಸೊ ಅದು ಅದರಿಂದ ಪಂಪ್ ಸೆಟ್ ಅನ್ನ ನಡೆಸ್ತಾ ಇದ್ದೀರಿ, ಎಲ್ಲಿ ತನ ಈಗ ಪೈಪ್ ಲೈನ್ ತಗೊಂಡ್ರೆ ಎಲ್ಲಿ ತನ ನೀರು ಜಗ್ಬಹುದು ಪಂಪ್ ಸೆಟ್ ಇಂದ? ನಾವಂತೂ ಮಾಡಿಲ್ಲ ಸರ್, ನಮ್ದು ಅಂತೂ ಇವಾಗ ನಮ್ಮ ಹೊಲ ಅಷ್ಟೇ ಮಾಡಿವಿ ಸರ್. ಮುಂದೆ ದೊಬ್ತು ಸರ್, ಸೇಮ್ ಕರೆಂಟ್ ಇದ್ದಂಗೆ ಸರ್. ಅದೇನು ಫೋರ್ಸ್ ಇದ್ರೆ ಹೋಗಿ ಹೋಗುತ್ತೆ ಸರ್, ಸೇಮ್ ಕರೆಂಟ್ ಅದಕ್ಕೆ ಡಿಫ್ರೆಂಟ್ ಇಲ್ಲ ಸರ್, ಬಿಸಿಲು ಇರ್ಬೇಕಷ್ಟೇ. ಬಿಸಿಲು ಇರ್ಬೇಕು. ಮೋಟರ್ದು ಸಬ್ಮರ್ಸಿಬಲ್ ಮೋಟರ್ ಏನು ಪ್ರಾಬ್ಲಮ್ ಆಗ್ತಾ ಇದೆ ಅದರಿಂದ ಏನಿಲ್ಲ ಏನಿಲ್ಲ ಸರ್, ಇನ್ನು ಕರೆಂಟ್ ಇಲ್ಲ ಸರ್, ಮೋಟರ್ ಸುಟ್ಟೋಗ್ತೀವಿ ಸರ್ ನಂದು. ಈ ಸೋಲಾರ್ ಹಾಕಿದ್ಮೇಲೆ 3 ವರ್ಷ ಸರ್ ಮೋಟರ್ ಕಿತ್ತಿದಿಲ್ಲ ಸರ್, ಬೋರ್ ತೆಗೆದೇ ಇಲ್ಲ. ತೆಗೆದಿಲ್ಲ ಸರ್. ಅಂದರೆ ಭಯಂಕರ ಅನುಕೂಲ ಇದೆ ನಿಮಗೆ. ಈಗ ಕರೆಂಟ್ ಮೋಟರ್ಕ್ಕಿಂತಲೂ ಸೋಲಾರ್ ಮೋಟರ್ಸು ಚೆನ್ನಾಗಿ ಕೆಲಸ ಚೆನ್ನಾಗಿ ಕೆಲಸ ಮಾಡ್ತದೆ ಸೋಲಾರ್ ಮೇಲೆ. ಹೌದು ಸರ್. ಅದ್ರ ಮೇಲೆ ಲೈಟ್ ಗೀಟ್ ಏನಾರು ಬರ್ತದೆ ಸೋಲಾರಿಂದ? ಲೈಟ್ ನಮ್ಗೆ ಅದು ಅಚ್ಚಾಗಿ ಗೊತ್ತಿಲ್ಲ ಸರ್. ಗೊತ್ತಿಲ್ಲ, ಮಾಡಿಸಿಲ್ಲ ಮಾಡಿಸಿಲ್ಲ ಸರ್, ಮಾಡಿಸಿಲ್ಲ. ಸೊ ಈಗ ಏನು ಅನಿಸ್ತದೆ ಒಟ್ಟಾರೆ ಒಬ್ಬ ರೈತರಾಗಿ ಸೋಲಾರ್ ಪಂಪ್ ಸೆಟ್ ಅನ್ನು ಅಳವಡಿಸಿಕೊಂಡಿರ್ತಾವೆ, ಸರ್ಕಾರ ಹಲವಾರು ಯೋಜನೆಗಳಿದ್ದಾವೆ ಸೋಲಾರನ್ನು ಹಾಕಿಸ್ಲಿಕ್ಕೆ, ಭಾಳಷ್ಟು ಮಂದಿಗೆ ಯೋಜನೆಗಳ ಅನುಭವ ಇಲ್ಲ, ಯೋಜನೆಗಳು ಯಾವುದಾವ ಅನ್ನೋದು ಗೊತ್ತಿಲ್ಲ. ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ಸೋಲಾರ್ ಪಂಪ್ ಸೆಟ್ ಅನ್ನು ಹಾಕಿಸಿಕೊಳ್ಳಿಕ್ಕೆ ಸಾಕಷ್ಟು ಅನುಕೂಲತೆಗಳನ್ನು ಮಾಡಿಕೊಡ್ತಾ ಇದೆ. ನೀವು ಒಬ್ಬ ರೈತರಾಗಿ ಯೋಜನೆ ನಿಮಗೆ ಅಷ್ಟು ಅನುಭವ ಇಲ್ಲ, ಯಾವ ಯೋಜನೆಯಲ್ಲಿ ಹಾಕಿದಾರೆ ಅಂತೇಳಿ, ಆದರೆ ಕೇವಲ 25,000 ರೂಪಾಯಿದಲ್ಲಿ ತಾವು ಸೋಲಾರ್ ಪಂಪ್ ಸೆಟ್ ಅನ್ನು ಹಾಕಿಸಿಕೊಂಡು 5 HP ಮೋಟರ್ ಅನ್ನು ನಡೆಸ್ತಾ ಇದ್ದೀರಿ, ಯಾವುದೇ ತೊಂದರೆ ಇಲ್ಲ, ಸತತವಾಗಿ 3 ವರ್ಷ ಸೋಲಾರ್ದು ಏನು ಪ್ರಾಬ್ಲಮ್ ಆಗಿಲ್ಲ. ಏನು ಪ್ರಾಬ್ಲಮ್? ಒಬ್ಬ ರೈತರಾಗಿ ಬೇರೆ ರೈತರಿಗೆ ಏನು ಹೇಳಿಕೆ ಇಷ್ಟಪಡ್ತೀರಿ? ಸರ್, ನಾವಂತೀವಿ ಸರ್, ಸಬ್ಸಿಡಿಯಲ್ಲಿ ಸೋಲಾರ್ ಸಿಕ್ಕರೂ ಪರವಾಗಿಲ್ಲ ಸರ್, ಸ್ವಂತ ಖರ್ಚಲ್ಲಿ ಇಟ್ಟುಕೊಂಡು ಸೋಲಾರ್ ಹಾಕಬಹುದು ಸರ್. ಹಾಕಬಹುದು, ಖರ್ಚಾದ್ರೂ ಪರವಾಗಿಲ್ಲ, ಖರ್ಚಾದ್ರೂ ಪರವಾಗಿಲ್ಲ ಸರ್, ಸೋಲಾರ್ ಹಾಕಬಹುದು ಸರ್. ಕರೆಂಟಿಂದ ಕಿರಿಕಿರಿ ಇಲ್ಲ ಸರ್, ನಾವು ರಾತ್ರಿಯೆಲ್ಲ ಆರಾಮ್ಸೆ ನಿದ್ದೆ ಮಾಡಿ ಹಗಲತ್ನೆಲ್ಲ ಕೆಲಸ ಮಾಡ್ಕೊಂಡು ಆರಾಮ್ ಇರಬಹುದು ಸರ್. ಈ ಕರೆಂಟ್ ಸರ್ ರಾತ್ರಿ ನಿದ್ದೆ ಇಲ್ಲ, ಹಗಲು ನಿದ್ದೆ ಇಲ್ಲ, ಇವಾಗ 6 ತಾಸು ಕೊಟ್ಟೆ, 7 ತಾಸು ಕೊಟ್ಟೆ, ಯಾವಾಗ ಯಾವಾಗ ಕೊಡ್ತಾರೆ, ಓಡೋಡಿ ಬರ್ಬೇಕು ಅವಾಗ. ಗೊತ್ತಿಲ್ಲ ಸರ್, ಅದು ಗ್ಯಾರಂಟಿ ಇಲ್ಲ ಸರ್ ಅದು. ಇದು ಸೋಲಾರ್ ಅನುಕೂಲ ಸರ್. ಇದಕ್ಕೆ ನಿಮಗೆ ಕರೆಂಟ್ ಬಿಲ್ ಕಟ್ಟಬೇಕಾಗಿಲ್ಲ, ಕರೆಂಟ್ ಮತ್ತೆ ಆಮೇಲೆ ಮೋಟರ್ ಸುಡ್ತೀವಿ, ಆದಾತ್ತು ಸಮಸ್ಯೆ ಇಲ್ಲ, ಅದ್ರ ಸಮಸ್ಯೆ ಇಲ್ಲ ಸರ್. ಏನು ಹೇಗೆ ಅನಿಸ್ತದೆ ಒಕ್ಕಲ್ತನ, ಏನೇನು ಬೆಳೆಗಳು ಇಳುವರಿ ಇದೆ, ಯಾವ್ದು ಬೆಳೆ ಚಲೋ ಅನಿಸ್ತದೆ ನಿಮಗೆ? ಮೆಣಸಿನಕಾಯಿ ಬೆಳಿತೀರಿ, ಹತ್ತಿ ಬೆಳಿತೀರಿ, ಜೋಳ ಬೆಳಿತೀರಿ, ಅದರಲ್ಲಿ ಯಾವುದು ನಿಮಗೆ ಒಳ್ಳೆ ಒಂದು ಅನುಕೂಲವಾದಂಥ ಬೆಳೆ ಅನಿಸ್ತದೆ ಸರ್? ವರ್ಷ ಮೆಣಸಿನಕಾಯಿ ಚಲೋ ಇತ್ತು ಸರ್, ಇಳುವರಿನೂ ಚಲೋ ಆಗಿ ಬರ್ತಿತ್ತು ಸರ್. ಈ ವರ್ಷ ಅತ್ತಿಚ್ಚಿಗೆ ಸ್ವಲ್ಪ ಗಿಡ ರೋಗ ಬರಕತ್ತೆ ಸರ್, ಬೆಳಿತಾ ಇಲ್ಲ ಮೆಣಸಿನಕಾಯಿ. ಮೆಣಸಿನಕಾಯಿ ಬೆಳಿತಾ ಈ ವರ್ಷ ಅತ್ತಿಟ್ಟವ್ರು ಪರವಾಗಿಲ್ಲ ಸರ್. ಅತ್ತಿಟ್ಟವರು ಇಳುವರಿ ಚಲೋ ಬಂತು ಈ ಸಲ, ಆಮೇಲೆ ಒಳ್ಳೆ ರೇಟ್ ಬಂತು. ಒಳ್ಳೆ ರೇಟ್ ಬಂತು ಸರ್, ಅತ್ತಿಟ್ಟವ್ರು ಪರವಾಗಿಲ್ಲ ಸರ್. ನೀವು ಅತ್ತಿ ಹಾಕ್ಲಿಲ್ಲ ಈ ಸಲ? ಅತ್ತಿ ಹಾಕ್ಲಿ ಸರ್, ಜೋಳ ಸರ್, ಮೆಣಸಿನಕಾಯಿ ಸರ್. ಹೇಗೆ ಒಕ್ಕಲ್ತನ ನೀವೇ ಸ್ವಂತ ಮಾಡ್ತೀರಾ, ಆಳು ಇಟ್ಟು ಮಾಡಿಸ್ತೀರಾ, ಹೇಗೆ ಎತ್ತಗಳದಾವ, ಹೆಂಗೆ ಮಾಡ್ತಾ ಇದ್ದೀರಿ ಸರ್? ನಮ್ಗೆ 2 ಎತ್ತೆ ಅದಾವೆ ಸರ್. ನಾನು ಮೊದಲು ಗ್ರಾಮ ಪಂಚಾಯತ್ ಸದಸ್ಯರು, ನಾನು ಹೊಲ ಮೇಲೆ ಇರ್ತಿದ್ದಿಲ್ಲ ಸರ್, ಲೇಬರ್ ಹಚ್ಚಿ ಮಾಡ್ತಿದ್ರೆ ನಮ್ಮ ಅಪ್ಪ ಸದಸ್ಯರು ಅಂದ್ರೆ ಅಲ್ಲೇ ಇಲ್ಲಿ ಅಡ್ಡಾಡೋದ್ರು, ಅಪ್ಪ ಅಮ್ಮ ಇರ್ತಾರೆ ಸರ್ ಹೊಲದಲ್ಲಿ ಇರ್ತಾರೆ, ಅವ್ರೇನ್ ಮಾಡ್ಕೊಂತಾರೆ ಸರ್? ಈ ವರ್ಷಲಿ ಸಹ ಹೊಲದಾಗ ಇಳಿದೀನಿ ಸರ್ ನಾನು, ಈ ಸಲ ಹೊಲದಾಗ ಇಳಿದೀನಿ ಸರ್. ಹೆಂಗ ಅನಿಸ್ತದ ಒಕ್ಕಲ್ತನ? ಚಲೋ ಅನಿಸ್ತದೆ ಸರ್, ಚಲೋ ಅನಿಸ್ತದೆ, ಮಾಡ್ಕೊಂತ ಹೋಗ್ಬೇಕು ಸರ್. ಯುವಕರಿಗೆ ಭಾಳಷ್ಟು ಮಂದಿ ಒಕ್ಕಲ್ತನ ಮಾಡ್ಲಿಕ್ಕೆ ಯಾಕೋ ಒಂಥರ ಬೇಡಪ್ಪ ಅಂತಂತಾರೆ ಜನ, ಒಕ್ಕಲ ರೈತರು ಯುವಕರು ಸರ್. ಅಂತ ಯುವಕರಿಗೆ ಏನ್ ಮತ್ತೆ ನೀವು ಒಬ್ಬ ಯುವಕರಾಗಿ ಏನ್ ಹೇಳ್ತೀರಿ ಯುವಕರಿಗೆಲ್ಲ? ಮಾಡ್ಬೇಕು ಸರ್, ಹೊಲ ಇರ್ತತ, ನೀರಾವರಿ ಇರ್ತತ, ನೀರು ಅನುಕೂಲತೆ ಇರ್ತತ, ಯಾರಿಗೋ ಲೀಸ್ ಕೊಟ್ಟು ಎಲ್ಲೋ ಪಟ್ಟಣದಲ್ಲಿ ಇರ್ತಾರೆ, ಅಂತವ್ರು ಒಕ್ಕಲ್ತನ ಮಾಡ್ಲಿಕ್ಕೆ ಮುಂದೆ ಬರ್ಬೇಕಲ್ಲ ಅಂತ. ಬರ್ಬೇಕು ಸರ್, ಮಾಡ್ಬೇಕು ಸರ್, ಇದರಷ್ಟು ನೆಮ್ಮದಿ ಇದರಲ್ಲಿ ಇಲ್ಲ ಸರ್. ನೆಮ್ಮದಿ ಇಲ್ಲ, ನೆಮ್ಮದಿ ಇಲ್ಲ ಸರ್. ಕೃಷಿಯಿಂದನೇ ಬದುಕು, ಕೃಷಿಯಿಂದ ನೆಮ್ಮದಿ, ಅದನ್ನ ಬಿಟ್ಟರೆ ಜೀವನ ಇಲ್ಲ. ಜೀವನ ಇಲ್ಲ ಸರ್. ಏನೇನು ಮತ್ತೆ ಬೆಳೆದಂತ ನೀವು ಮನೆಗೆ ಏನೇನು ಉಪಯೋಗ ಮಾಡ್ಕೋತೀರಿ? ಬೆಳೆದಂತ ನಿಮ್ಮ ಜೋಳ ಕಾಳುಗಳನ್ನ ಏನೇನು ಬೆಳಿತೀರಿ ಮನೆಗೆ? ಸರ್, ನಾವು ಮನೆಗೆ ಸರ್ ಕಾಯಿಪಲ್ಲೆ ಎಲ್ಲ ಟೋಟಲ್ ಕಾಯಿಪಲ್ಲೆ ಬೆಳಿತೀನಿ ಸರ್. ನಮ್ಮ ಕಾಯಿಪಲ್ಲೆ ಬೆಳಿತೀವಿ, ಕಾಯಿಪಲ್ಲೆ ಎಲ್ಲ ಸರ್. ಮತ್ತೆ ಸಾವಯವ ಕೃಷಿ ಅಲ್ಲ ಸರ್, ಇದು ಗೊಬ್ಬರ ಗಿಬ್ಬರ ಏನ್ ಹಾಕಲ್ಲ ಸರ್. ಹಾಕಲ್ಲ. ನಮ್ದು ಆಕಳ ಅದಾವ ಸರ್, 4 ಆಕಳ ಅದಾವ. 4 ಆಕಳ ಯಾವ? ಜವಾರಿ ಆಕಳ? ಜವಾರಿ ಸರ್. ಜವಾರಿ ಸರ್, ಅದೇ ಎಂಡೆ ಎಡಲಿ ತಗೊಂತು. ನಾವೆಲ್ಲ ಸಾವಯವ ಮಾಡ್ತೀವಿ ಸರ್. ಸಾವಯವ ಮನೆಗೆ ಬಿಟ್ಟು ಬೇರೆ ಯಾರು ಮಾರಲ್ಲ ಸರ್. ಅಲ್ಲೇ ಮನೆಗೆ ಬೇಕಷ್ಟು, ಮನೆಗೆ ಒಳ್ಳೇದು, ಒಳ್ಳೇದು. ಹೊರಗಡೆಯಿಂದ ಎಲ್ಲೆಲ್ಲಿ ಬೆಳೆದಿರ್ತಾರೋ, ಎಲ್ಲೆಲ್ಲೂ ಗಟರ್ ನೀರ ಕಾಯಿಪಲ್ಲೆ ಬೆಳೆದಿರ್ತಾರೋ, ತಂತಿನಕ್ಕಿಂತಲೂ ನೀರಿನ ಅನುಕೂಲತೆ ಇತ್ತಪ್ಪ ಅಂದ್ರೆ ಮನೆಯಲ್ಲಿ ಗೊಬ್ಬರ ಇರ್ತದ, ಸರ್ಕಾರಿ ಗೊಬ್ಬರ ಬಿಟ್ಟು ಈ ಒಂದು ರಾಸಾಯನಿಕ ಗೊಬ್ಬರ ಬಿಟ್ಟು ಕೇಸಿಂದ ತಿಪ್ಪೆ ಗೊಬ್ಬರ ಎಲ್ಲ ಹಾಕಿ ಚೆನ್ನಾಗಿ ಬೆಳೆದ್ರಪ್ಪ ಅಂದ್ರೆ ಒಳ್ಳೆ ಒಂದು ತರಕಾರಿ ತಿನ್ಬೋದಲ್ಲ ನಾವೆಲ್ಲ. ತಿನ್ಬೋದು ಸರ್, ಒಳ್ಳೆ ಸರ್. ಹೇಗೆ ಒಕ್ಕಲ್ತನ ಲಾಭ ಅನಿಸ್ತಾ ಇದೆಯಾ ಸರ್? ನಾವಂತೂ ಇವಾಗ ಮಾಡಕತ್ತಿವಲ್ಲ ಸರ್, ನಾವಂತೂ ಯಾವಾಗ ಲಾಸ್ ಆಗಿಲ್ಲ. ಲಾಸ್ ಆಗಿಲ್ಲ? ಲಾಸ್ ಆಗಿಲ್ಲ ಸರ್. ಅಂದ್ರೆ ಒಳ್ಳೆ ರೀತಿಯಿಂದ ಮಾಡಿದ್ರೆ ಖಂಡಿತ ಒಕ್ಕಲ್ತನ ಲಾಭ ಆಗ್ತಾ ಇದೆ. ಮಾಡ್ಬೇಕು ಸರ್, ಮುನ್ಸ್ಕೊಟ್ಟು ಮಾಡಿದ್ರೆ ಸರ್ ಯಾವ್ದು ಲಾಸ್ ಆಗಲ್ಲ ಸರ್, ಇಂಟ್ರೆಸ್ಟ್ ಇರ್ಬೇಕು ಸರ್ ಮಾಡ್ಬೇಕಂತೇಳಿ. ತಿಪ್ಪೆ ಗೊಬ್ಬರದ ಹಾಕ್ತಿರ್ತಾರೆಲ್ಲ ಹೊಲಕ್ಕೆ? ಹಾ, ಎಲ್ಲ ಹೊಲಕ್ಕೆ ಸರ್. ನಿಮ್ ತಿಪ್ಪೆ ಗೊಬ್ಬರ ಎಷ್ಟು ಬರ್ತದೊಂದು ವರ್ಷಕ್ಕೆ? ನಮ್ದು 12 ರೂಪಾಯಿ ಸರ್ ವರ್ಷ. ವರ್ಷ ಆಕಳುಗಳು ಸೇರಿ 12 ರೂಪಾಯಿ ಸರ್. ಅದ್ರ ಜೊತೆಗೆ ಇನ್ನೊಂದು 10-12 ರೂಪಾಯಿ ತಗೊಂತೀನಿ ಸರ್. ತಗೊಂಡು ತಿಪ್ಪೆ ಗೊಬ್ಬರ ಚೆನ್ನಾಗಿ ವರ್ಷ ವರ್ಷ ಹಾಕ್ತಾ ಇರ್ತೀವಿ. ವರ್ಷ ವರ್ಷ ಹಾಕ್ತೀನಿ ಸರ್. ವರ್ಷಕ್ಕೊಮ್ಮೆ ಹಾಕೋದು ಬೇಕಾಗಿಲ್ಲ. ತಿಪ್ಪೆ ಗೊಬ್ಬರವನ್ನ ರೈತರು 2 ವರ್ಷಕ್ಕೊಮ್ಮೆ ಆದ್ರೆ ಹಾಕಿದ್ರೆ ಸಾಕು, 2-3 ವರ್ಷಕ್ಕೊಮ್ಮೆ ಚಲೋ ತಿಪ್ಪೆ ಗೊಬ್ಬರ ಹಾಕಿದ್ರೆ ಒಳ್ಳೆ ರೀತಿಯಿಂದ ಬೆಳೆಗಳು ಬರ್ತವೆ, ಭೂಮಿ ಫಲವತ್ತಾಗತ್ತ. ಸರ್ಕಾರಿ ಗೊಬ್ಬರ ಹಾಕೋದು ಖರ್ಚು ತಪ್ಪದ, ಖರ್ಚು ತಪ್ಪದೆ ಸರ್. ಹಂಗೆ ಭೂಮಿ ಕೆಡಲ್ಲ ಸರ್, ಭೂಮಿ ಕೆಡದಲ್ಲ. ನೀರು ಹೇಗೆ ನೀರಾವರಿ ನಿಮ್ದು? ನೀರು ಚೆನ್ನಾಗಿ ಭೂಮಿ ನೀರು ಪರೀಕ್ಷೆ ಮಾಡಿಸಿರಲ್ಲ ಸರ್? ನಂದು ಹಳ್ಳ ದಂಡೆ ಸರ್ ಹೊಲ, ಸ್ವಲ್ಪ ಅದ್ರಲ್ಲಿ ಸೊಳು ಮಿಕ್ಸ ಸರ್. ನಾನು ಎಂಡೆ ಗೊಬ್ಬರ ಹಾಕತ್ತಿನ ಸರ್, ಹಂಗಾಗಿ ಪರವಾಗಿಲ್ಲ ಸರ್. ಚಲೋ ಎಂಡೆ ಗೊಬ್ಬರ ಹಾಕ್ಬೇಕು, ಹಾಕ್ಬೇಕು, ಚಲೋ ಬರಕತ್ತೆ ಸರ್. ಅಂದ್ರೆ ಒಂದ್ 10 ವರ್ಷ ಆದ್ಮೇಲೆ ಮತ್ತೆ ಸ್ವಲ್ಪ ಏನೋ ಬದಲಾವಣೆ ಮಾಡ್ಬೇಕಾಗತ್ತೆ. ಉಪ್ಪು ನೀರ್ ಇತ್ತಪ್ಪ ಅಂದ್ರೆ ಭೂಮಿ ಚೆನ್ನಾಗಿ ನೀರಿನ ಪ್ರಾಬ್ಲಮ್ ಸರ್. ಒಳ್ಳೆಯದು ಹನುಮಂತ್ ಅವರೇ, ಇದುವರೆಗೆ ನಿಮ್ಮ ಸೋಲಾರ್ ಪಂಪ್ಸೆಟ್ ದಾತು ಜೊತೆಗೆ ನಿಮ್ಮ ಕೆಲವೊಂದಿಷ್ಟು ಕೃಷಿ ವಿಚಾರವನ್ನು ಹಂಚ್ಕೊಂಡಿದ್ದೀರಿ. ಯುವಕರು ನೋಡಿ, ನೀವು ಹೇಳಿದಂಗೆ ಒಕ್ಕಲ್ತನದಲ್ಲಿ ಸಿಗುವಂಥ ನೆಮ್ಮದಿ ಬೇರೆ ಅದರಲ್ಲಿ ಸಿಗೋದಿಲ್ಲ ಅಂತಕ್ಕಂಥ ವಿಚಾರ ಹೇಳಿದಿರಿ. ನಮ್ಮಲ್ಲಿ ಹಳ್ಳಿಯಲ್ಲಿ ಭಾಳಷ್ಟು ಜನ ಕಲ್ತಂಥ ಯುವಕರು ಇದ್ದಾರೆ, ನೀರಾವರಿ ಅನುಕೂಲತೆ ಹೊಲ ಇರ್ತದೆ, ಆದರೂ ಒಕ್ಕಲ್ತನ ಮಾಡಲಿಕ್ಕೆ ಮುಂದೆ ಬರ್ತಾ ಇರೋದಿಲ್ಲ. ನಿಮ್ಮ ಹಾಗೆ ನಮ್ಮ ಯುವಕರು ಒಕ್ಕಲ್ತನಕ್ಕೆ ಬಂದರೆ ಖಂಡಿತ ನಮ್ಮ ಕುಟುಂಬ ಆರ್ಥಿಕವಾಗಿ ಸಬಲಾಗತ್ತೆ, ಜೊತೆಗೆ ಹಳ್ಳಿ ಉದ್ಧಾರ ಆಗ್ತವೆ, ಜೊತೆಗೆ ಹಳ್ಳಿಯಿಂದ ದೇಶ, ಈ ರೀತಿ ಎಲ್ಲ ಅಭಿವೃದ್ಧಿ ಒಕ್ಕಲ್ತನದಿಂದ ಕಾಣ್ಬೋದು. ನಾವು ನಮ್ಮ ಯುವಕರು ಒಕ್ಕಲ್ತನ ಮಾಡಲಿಕ್ಕೆ ಮುಂದೆ ಬರಲಿ ಅಂತ ಹೇಳೋಣ. ನಿಮ್ಮ ವಿಚಾರ ನಮ್ಮ ರೈತರೊಂದಿಗೆ ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ಇದುವರೆಗೆ ರಾಯಚೂರು ತಾಲೂಕಿನ ಬೇವಿನಬೆಂಚಿ ಗ್ರಾಮದ ಹನುಮಂತ ಅವರ ಕೃಷಿಯಲ್ಲಿ ಸೋಲಾರ್ ಪಂಪ್ಸೆಟ್ ಅಳವಡಿಕೆಯ ಅನುಭವಗಳನ್ನು ಕೇಳಿದಿರಿ. ಜೋಖಿಮ್ ಸೆ ನಿಕಲ್ ಕರ್ ಫಸಲ್ ಆಯ ಸುರಕ್ಷಿತ ಹೋ ಜಾಯೆ ಫಸಲ್ ಬಿಮಾ ಸೆ ಹರ್ ಕಿಸಾನ್ ಆತ್ಮನಿರ್ಭರ್ ಹೋ ಜಾಯೆ. ಸಂಕಟ ಕೆ ಸಮಯ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನಾ ಕಿಸಾನೋ ಕೆ ಲಿಯೆ ವರದಾನ್ ಹೈ. ಅಬ್ ಸೂಖಾ ಪಡೆ ಯಾ ಬಾಡ್ ಆ ಜಾಯೆ ಕೋಯಿ ಡರ್ ನಹೀ, ಅಬ್ ಓಲೆ ಪಡೆ ಯಾ ಕೀಟ ಪತಂಗೆ ಫಸಲ್ ಖಾ ಜಾಯೆ ಕೋಯಿ ಫಿಕ್ರ ನಹೀ. बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा. योजना से हर साल जुड़ रहे हैं 5 करोड़ से ज्यादा किसान. अब आपकी है बारी. नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जनसेवा केंद्र में स्वेच्छा से करा सकते हैं पंजीकरण. फसल बीमा पोर्टल या फसल बीमा ऐप द्वारा भी कराया जा सकता है पंजीकरण. प्रधानमंत्री फसल बीमा योजना, आपकी फसलों का संपूर्ण सुरक्षा कवच. कृषि एवं किसान कल्याण मंत्रालय, भारत सरकार. ರೈತ ಬಾಂಧವರೇ, ಈಗ ಕೊತ್ತಂಬರಿ ಸೊಪ್ಪಿನ ಸುಧಾರಿತ ಬೇಸಾಯ ಕ್ರಮಗಳ ಕುರಿತು ಡಾಕ್ಟರ್ ಪಂಪಣ್ಣ ಅವರೊಂದಿಗೆ ಸಂದರ್ಶನವನ್ನು ಕೇಳೋಣ. ರೈತ ಬಾಂಧವರಿಗೆ ನಮಸ್ಕಾರ. ರೈತ ಬಾಂಧವರು, ಇವತ್ತಿನ ಕಾರ್ಯಕ್ರಮದಲ್ಲಿ ಕೊತ್ತಂಬರಿ ಸುಧಾರಿತ ಬೇಸಾಯ ಕ್ರಮಗಳು, ಅಂದರೆ ಕೊತ್ತಂಬರಿಯನ್ನು ಬೆಳಿಬೇಕಾದ್ರೆ ಯಾವ ರೀತಿ ಒಂದು ಬೇಸಾಯ ಕ್ರಮಗಳನ್ನು ಅಳವಡಿಸಿಕೊಂಡು ಬೆಳಿಬೋದು, ಯಾಕಂದರೆ ಇತ್ತೀಚೆಗೆ ಕೊತ್ತಂಬರಿಗೆ ಭಾಳಷ್ಟು ಬೇಡಿಕೆ ಬರ್ತಾಯಿದೆ. ಅದರಲ್ಲಿ ವಿಶೇಷವಾಗಿ ಬೇಸಿಗೆಯಲ್ಲಂತೂ ಕೊತ್ತಂಬರಿ ಭಯಂಕರ ಮಾರುಕಟ್ಟೆಯಲ್ಲಿ ತುಟ್ಟಿಯಾಗಿರ್ತದೆ. ಈ ಒಂದು ಹಿನ್ನೆಲೆಯಲ್ಲಿ ಕೊತ್ತಂಬರಿ ಯಾವ ರೀತಿ ರೈತರಿಗೆ ಲಾಭ ತಂದುಕೊಡ್ತದೆ, ಯಾವ ರೀತಿ ಬೆಳಿಬಹುದು, ಜೊತೆಗೆ ಯಾವ್ಯಾವ ತಳಿಗಳು ಬರ್ತವೆ ಮತ್ತು ಮಾರುಕಟ್ಟೆ ಇರಬಹುದು, ಹೆಚ್ಚಿನ ಒಂದು ಇಳುವರಿ ಬಂದಾಗ ಅದನ್ನು ಒಂದು ಪ್ರಿಸರ್ವೇಷನ್ ಅಥವಾ ಸಂರಕ್ಷಣೆ ಮಾಡಿ ಹೇಗೆ ಅದನ್ನು ಇಟ್ಕೋಬೋದು ಅಂತಕ್ಕಂಥ ವಿಚಾರವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ರೈತರಿಗೆ ಮಾಹಿತಿಯನ್ನು ನೀಡಲಿಕ್ಕೆ ನಮ್ಮ ಜೊತೆ ಇವತ್ತು ರಾಯಚೂರು ಕೃಷಿ ವಿಶ್ವವಿದ್ಯಾಲಯದ ತೋಟಗಾರಿಕಾ ತಜ್ಞರಾದಂಥ ಡಾಕ್ಟರ್ ಪಂಪಣ್ಣ ವೈ ಅವರು ನಮ್ಮೊಂದಿಗಿದ್ದಾರೆ. ಅವರಿಂದ ಈ ವಿಚಾರವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನು ತಿಳ್ಕೊಳ್ಳಂತ. ನಮಸ್ಕಾರ ಡಾಕ್ಟರ್ ಪಂಪಣ್ಣ. ನಮಸ್ಕಾರ ಬಾವಲತಿ ಅವರೇ. ಹೇಳಿ, ಮೊದಲನೇದಾಗಿ ಕೊತ್ತಂಬರಿ ಸಾಕಷ್ಟು ಜನ ರೈತರು ಈ ಭಾಗದಲ್ಲಿ ಬೆಳೀತಿದ್ದಾರೆ ಅಂತ ಅನಿಸುತ್ತಾ, ಅಥವಾ ಕೊತ್ತಂಬರಿ ಅಷ್ಟು ಜಾಸ್ತಿ ಈ ಭಾಗದಲ್ಲಿ ರೈತರು ಬೆಳೀತಾ ಇಲ್ಲ ಅಂತ ಅನಿಸುತ್ತೆ ನಿಮಗೆ? ಹೇಗೆ ಬೆಳೀತಾ ಇದ್ದಾರೆ ಪರವಾಗಿಲ್ಲ. ಇತ್ತೀಚಿನ ದಿನಗಳಲ್ಲಿ ನಮ್ಮ ರೈತರು ಕೊತ್ತಂಬರಿಯನ್ನು ಬೇಸಾಯ ಮಾಡಿ ಹೆಚ್ಚಿನ ಲಾಭನ ಪಡಿತಾ ಇದ್ದಾರೆ. ಹೀಗಾಗಿ ಯಾಕಂತಂದ್ರೆ ಇದು ಈಗ ನೋಡಿದ್ರಲ್ಲ, ಈ ಕೋವಿಡ್ ಸಂದರ್ಭದಲ್ಲಿ ಕಷಾಯ ಅಂತಂದಿರುತ್ತಲ್ಲ, ಅದರಲ್ಲಿ ಕೂಡ ಈ ಕೊತ್ತಂಬರಿಯನ್ನ ಒಂದು ಅಂಶ ಅಂತಂದು ಪರಿಗಣಿಸಿ ಅದರಲ್ಲಿ ಹಾಕೊಂಡು ಕಷಾಯನ ಮಾಡ್ಕೊಂಡು ಜನರುಗಳು ಕುಡಿತಾರೆ. ಶುಂಠಿ, ಕೊತ್ತಂಬರಿ, ಈ ತರ ಜೀರಿಗೆ ಇದನ್ನೆಲ್ಲ ಹಾಕೊಂಡು ಅಲ್ದನೆ ಇದು ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು. ಈ ಕೆಲವು ಖನಿಜಾಂಶಗಳು, ಅನ್ನಾಂಗಗಳು ಇರೋದ್ರಿಂದ ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಆದ್ರಿಂದ ಬಹಳಷ್ಟು ಪ್ರತಿಯೊಂದು ನಮ್ಮ ಈಗೇನಂದ ದಿನನಿತ್ಯದ ಆಹಾರ ಪದಾರ್ಥದಲ್ಲಿ ಕೊತ್ತಂಬರಿನ ಒಂದಲ್ಲ ಒಂದು ರೀತಿಯಲ್ಲಿ ನಾವು ಸಾಂಬಾರಾಗಿ ಬಳಸ್ತಾರೆ. ಆಮೇಲೆ ಎಲೆಗಳನ್ನ, ಕಾಳುಗಳನ್ನ ಸಾಂಬಾರಾಗಿ ಬಳಸ್ತಾರೆ. ಎಲೆಗಳನ್ನ ಏನಂತಂದ್ರೆ ಸೊಪ್ಪಾಗಿ ಬಳಸಿ ನಮ್ಮ ಸಾಂಬಾರ ಆಗಿರಲಿ, ಪಲ್ಯ ಆಗಿರಲಿ, ಈ ಪಲಾವ್ ಆಗಿರಲಿ, ಸಸ್ಯಾಹಾರಿಗಳಾಗಿರ್ಬೋದು, ಮಾಂಸಾಹಾರಿಗಳಾಗಿರ್ಬೋದು, ಪ್ರತಿಯೊಂದರಲ್ಲಿ ಕೂಡ ಕೊತ್ತಂಬರಿ ಬೇಕೇ ಬೇಕಾಗಿದೆ. ಇದ ಕೊತ್ತಂಬರಿ ಅಂತಂದ್ರೆ ಇದು ಆಯುರ್ವೇದಿಕ್ನು ಜಾಸ್ತಿ ಇದೆ, ಬೇರು ಸಹ ಉಪಯೋಗ ಮಾಡ್ತಾ ಇದ್ದಾರೆ, ಕಾಂಡ, ಎಲೆ, ಬೀಜ ಪ್ರತಿಯೊಂದು ಭಾಗ ಕೂಡ ಉಪಯೋಗ ಆಗ್ತಾ ಇದೆ. ಇಲ್ಲಿ ಕೊತ್ತಂಬರಿಯನ್ನ ನಾವು ಈಗ ನೋಡ್ತಾ ಇರ್ತೀವಿ, ಜವಾರಿ ಕೊತ್ತಂಬರಿ ಇದು, ಇದು ಹೈಬ್ರಿಡ್ ಕೊತ್ತಂಬರಿ ಅಂತೇಳಿ ಎರಡೆರಡು ನಮೂನಿ ಮಾರುಕಟ್ಟೆಯಲ್ಲಿ ನೋಡ್ತಾ ಇರ್ತೀವಿ. ಇಲ್ಲಿ ಹೇಗೆ ಹೈಬ್ರಿಡ್ ಕೊತ್ತಂಬರಿ ಬೆಳೆಯೋದು ಒಳ್ಳೇದಂತೀರ ತಾವು, ಜವಾರಿ ಕೊತ್ತಂಬರಿ ಬೆಳೆಯೋದು ಒಳ್ಳೇದಂತೀರ ಹೇಗೆ? ಈಗ ನೋಡಿ, ಜವಾರಿ ಕೊತ್ತಂಬರಿ ಅಂತಂದ್ರೆ ಸ್ವಲ್ಪ ಇಳುವರಿ ಕಡಿಮೆ ಬರ್ತದೆ, ಆದರೆ ಏನದು ದರ ಜಾಸ್ತಿ ಇರ್ತದೆ, ಸುವಾಸನೆ ಇರ್ತದೆ. ಅಲ್ದನ ಈಗ ಸುಧಾರಿತ ತಳಿಗಳು ಕೂಡ ಸುವಾಸನೆಯುಕ್ತ ಅಂತ ಸುಧಾರಿತ ತಳಿಗಳು ಲಭ್ಯವಿದಾವೆ. ಪ್ರಮುಖವಾಗಿ DWD3 ಅಂತಂದು ಇದು ಧಾರವಾಡ ಕೃಷಿ ವಿಶ್ವವಿದ್ಯಾಲಯದಿಂದ ಒಂದು ಅಭಿವೃದ್ಧಿಪಡಿಸಿದಂತ ತಳಿ. ಇದೇನಂತಂದ್ರೆ ಇದನ್ನ ಸೊಪ್ಪಿಗಾಗಿ ಬೆಳಿಬಹುದು ಮತ್ತೆ ಕಾಳಿಗಾಗಿ ಕೂಡ ಬೆಳಿಬಹುದು. DWD3 ಅಂತ ಇದು ಮತ್ತೆ ಮುಂಗಾರಿನಾಗೂ ಬೆಳಿಬಹುದು, ಹಿಂಗಾರಿನಾಗ ಬೆಳಿಬಹುದು, ಕಾಳುಗಳಿಗಾಗಿ ಮತ್ತೆ ಎಲೆಗಳಿಗಾಗಿ ವರ್ಷದ ಪ್ರತಿ ಯಾವುದೇ ತಿಂಗಳಲ್ಲಿ ಕೂಡ ಬೆಳಿಬಹುದು. ಇದಕ್ಕೆ ಪ್ರಮುಖವಾಗಿ ಅಂತಂದ್ರೆ ಗುಣಮಟ್ಟದ ಕಾಳುಗಳು ಸಿಗ್ತಾವ. ಈ ಕಾಳುಗಳು ಬಂಗಾರದ ಬಣ್ಣ ಆಗಿದ್ದು ನಾವು 90 ದಿನಗಳಾಗ ನಾವು ಕಟಾವು ಮಾಡಬಹುದು ಅಂತ ಒಂದು ತಳಿ. ಸೊಪ್ಪಿಗಾಗಿ ನಾವ್ ಏನಾದ್ರು ಮಾಡ್ಬೇಕಾಗಿದ್ರೆ 25-30 ದಿವಸದೊಳಗೆ ಕಟಾವಿಗೆ ಬರ್ತದೆ. ನಾವು ಸುಮಾರು 5-6 ಕಟಾವುಗಳನ್ನ ಒಂದೇ ಇದರಿಂದ ಮಾಡಿಕೊಂಡು ಲಾಭ ಪಡಿಬಹುದು. ಗಿಡ ಕಿತ್ತಬೇಕಾಗಿಲ್ಲ, ಕಟ್ ಮಾಡಿ ಮತ್ತೆ ಚಿಗರ್ ಬರ್ತದೆ, ಮತ್ತೆ ಇದನ್ನ ಮಾರಾಟ ಮಾಡಬಹುದು. ಈಗ 1 ಎಕರೆ ಕೋತಂಬರಿ ಬೆಳಿಬೇಕಾಗಿತ್ತು, ಒಟ್ಟು ಒಟ್ಟಾರೆ ಕೋತಂಬರಿಯನ್ನ ಬೆಳೆಯುವಂತ ರೈತರು ಮಣ್ಣು ಎಂತದಿರ್ಬೇಕಂತಿರ್ತಾವೆ, ಯಾವ ಮಣ್ಣು ಮಣ್ಣು ನೋಡಿ? ಪ್ರಮುಖವಾಗಿ ನೀವು ಕಾಳಿಗೆ ಬೆಳಿಬೇಕಾಗಿದ್ರೆ ಕಪ್ಪು ಮಣ್ಣು ತುಂಬಾ ಸೂಕ್ತ. ಕಪ್ಪು ಖುಷ್ಕಿ ಪ್ರದೇಶ ಅಂತ ನೀರಾವರಿ ಇಲ್ಲದಂತಹ ಡ್ರೈ ಲ್ಯಾಂಡ್ ಅಂತೀವಲ್ಲ, ಡ್ರೈ ಲ್ಯಾಂಡ್ ಕೃಷಿಗೆ ಇದು ತುಂಬಾ ಸೂಕ್ತವಾದಂತ ಬೆಳೆ. ಬಹಳ ಭಾಗದಾಗ ಏನಂತಂದ್ರೆ ಇದನ್ನ ಡ್ರೈಲ್ಯಾಂಡ್ ಕ್ರಾಪ್ ಅಂತಂದು ಖುಷ್ಕಿ ಬೆಳೆ ಅಂತಂದು ಬೆಳೀತಾರೆ. ಈ ಕೆಂಪು ಮಣ್ಣಿನಲ್ಲಿ ಕೂಡ ಬೆಳಿಬಹುದು, ಕೆಂಪು ಮಣ್ಣಿನಲ್ಲಿ ಅಂತಂದ್ರೆ ನೀರಾವರಿ ಬೇಸಾಯಕ್ಕೆ ಇದು ಸೂಕ್ತ. ನೀರು ಬೇಕಾಗ್ತದೆ. ಅಂದ್ರೆ ಇದು ಎಷ್ಟು ದಿವಸದ ಬೆಳೆ ಅಂತೀರಿ? ಇದು ನಾ ಹೇಳಿದ್ನಲ್ಲ, 90-100 ದಿವಸದಲ್ಲಿ ರಾಶಿಯಾಗಿ ಬಿಡ್ತದೆ ಬರ್ತದೆ. ನೀವು ಸೊಪ್ಪು ಬೇಕಾಗಿದ್ರೆ ನೀವು 25-30 ದಿವಸದೊಳಗೆ ನೀವು ಕಟಾವು ಮಾಡ್ಕೋಬಹುದು. ಒಂದ್ಸಲ ಅಂದ್ರೆ 3 ತಿಂಗಳಲ್ಲಿ 3-4 ಕಟಾವು ಮಾಡಬಹುದು. ಮಾಡಬಹುದು. 6 ಕಟಾವು ಮಾಡುವಂತ ತಳಿಗಳು ಅರ್ಕಾಯಿಷಿ ಅಂತ ಇನ್ನೊಂದು ತಳಿ ಇದೆ. ಇದು ನಮ್ಮ ಭಾರತೀಯ ತೋಟಗಾರಿಕಾ ಸಂಸ್ಥೆ ಬೆಂಗಳೂರಿನಿಂದ ಹೆಸಗಡದಲ್ಲಿರುವಂತಹ ಸಂಸ್ಥೆಯಿಂದ ಒಂದು ಅಭಿವೃದ್ಧಿಪಡಿಸಿದಂತ ತಳಿ. ಇದರಲ್ಲಿ ಏನಂತಂದ್ರೆ ನಾವು 40 ದಿವಸದ ನಂತರ ಮೊದಲನೇ ಕೊಯ್ಲು ಪ್ರಾರಂಭ ಆಗ್ತದೆ. ಆಮೇಲೆ ಏನಂತಂದ್ರೆ ಸುಮಾರು 15 ದಿನಗಳ ಅಂತರದಾಗ, ಕೆಲವೊಂದು ಬೆಳೆಗೆ ಏನಂದ್ರೆ 25 ದಿವಸ ಬೇಕಾಗ್ತದೆ, ಇದ್ರ 15 ದಿನಗಳ ಅಂತರದಲ್ಲಿ ಕಟಾವು, ನಂತರದ ಕಟಾವು. ಇದೇನಂತಂದ್ರೆ ಎಲೆಗಳು ತುಂಬಾ ದೊಡ್ಡ ಇರ್ತಾವ, ಆಮೇಲೆ ಪೊದೆಯಾಕಾರದಾಗಿರೋದ್ರಿಂದ ಹೆಚ್ಚಿನ ಇಳುವರಿ ಬರ್ತದೆ. ಅದರಿಂದ ಇದನ್ನ ಕಾಳ ಬೆಳಿಬೇಕಂತ 4 ಟನ್ ಇಳುವರಿ ಬರ್ತದೆ. ಈಗ ನಾವು ಸೊಪ್ಪು ಬೇಕಂತ 12 ಟನ್ ಇಳುವರಿನ ನಾವು ಪಡಿಬಹುದು. ಅಂದ್ರೆ ಅರ್ಕಾಯಿಷ ಅಂತ. ಈಗ ಇದನ್ನ ಬೇಸಾಯ ಪ್ರಾರಂಭ ಮಾಡಬೇಕಾದ್ರೆ ಯಾವ ತಿಂಗಳಲ್ಲಿ ಮಾಡಬಹುದು ಅಂತೀರಿ? ವರ್ಷದ ಎಲ್ಲಾ ತಿಂಗಳಲ್ಲಿ ಬೆಳಿಬಹುದು ಅಥವಾ ಇದಕ್ಕೇನಾದ್ರೂ ನಿಗದಿಪಡಿಸಿದಂತ ತಿಂಗಳಲ್ಲಿ ಬೇಸಾಯ ಪ್ರಾರಂಭ ಮಾಡಬಹುದು ಅಂತೀರಿ? ಈಗ ನಮ್ಗೆ ಈಗ ಎಲೆಗೆ ಬೇಕಾಗಿದ್ರೆ ವರ್ಷದ ಎಲ್ಲಾ ಕಾಲದಲ್ಲಿ ಬೆಳಿಬಹುದು. ಇದನ್ನೇನಂತಂದ್ರೆ ಕೆಲವೊಂದು ರೈತರು ಏನಂತಂದ್ರೆ ಇವನ್ ನಾವು ಶೇಡ್ ನೆಟ್ ಅಂತೀವಲ್ಲ, ನೆರಳು ಪಡೆದ ಮನೆಯಲ್ಲಿ ಕೂಡ ಬೆಳೆದು ಹೆಚ್ಚಿನ ಲಾಭ ಪಡೆದ್ರು. ಬೆಳಗಾವಿನ ಒಂದ್ಸಲ ತಾವು ಒಂದು ಟಿವಿ ಇದರಲ್ಲಿ ನೋಡಿರಬಹುದು, 12 ಲಕ್ಷದವರೆಗೆ ಲಾಭ ತೆಗೆದಿದ್ದಾರೆ ಕೊತ್ತಂಬರಿ ಬೆಳೆದು. ಆದ್ರಿಂದ ಇದೇನಂತಂದ್ರೆ ಅಲ್ಲಿ ನೆರಳು ಪಡೆದ ಮನೆಯಲ್ಲಿ ಏನಂತಂದ್ರೆ ಒಳ್ಳೆ ಬೆಳವಣಿಗೆ ಬರ್ತದೆ ಬೇಗನೆ, ಕೀಟ ರೋಗಗಳು ಬಾಧೆನು ಕಡಿಮೆ, ಆಮೇಲೆ ಬೇಗ ಕಟಾವಿಗೆ ಬರ್ತದೆ, ಒಳ್ಳೆಯ ಬೆಳವಣಿಗೆ ಬಂದು ಕಟಾವಿಗೆ ಬರ್ತದೆ. ಹೊರಗಡೆ ಏನಂತಂದ್ರೆ ಅದು ಕೂಡ ಚೆನ್ನಾಗಿ ಬರ್ತದೆ, ಸುವಾಸನೆ ಇರ್ತದೆ. ಆದ್ರಿಂದ ಎಲ್ಲಾ ಕಾಲದಾಗ ಬೆಳೆಯುವುದು. ಕಾಳಿಗಾಗಿ ಅಂತಂದ್ರೆ ಇದನ್ನ ಮುಂಗಾರು ಮತ್ತು ಹಿಂಗಾರು ಎರಡು ಸಂದರ್ಭದಲ್ಲಿ ಬೆಳೆದು ನಾವು ಕಾಳಿಗಾಗಿ ನಾವು ಇದನ್ನ ಬೆಳೆಸಬಹುದು. ಅಂದ್ರೆ ಮುಂಗಾರಿನಲ್ಲಿ ಆದ್ರೆ ಜೂನ್ ಜುಲೈನಲ್ಲಿ ಬಿತ್ತದ? ಹೌದೌದು, ಮೇ ಜೂನ್ ನಾಗ ಬಿತ್ತಬಹುದು, ಮಳೆ ಬಂದ್ರೆ ಮೇ ನಾಗ ಬಿತ್ತಬಹುದು, ಜೂನ್ ನಾಗ ಬಿತ್ತು. ಹಿಂಗಾರು ಬೆಳೆ ಆದ್ರೆ ಅಕ್ಟೋಬರ್ ನವೆಂಬರ್ ವರೆಗೆ ಬಿತ್ತನೆ ಮಾಡಬಹುದು. ಬೇಸಿಗೆಯೊಳಗೆ ಸ್ವಲ್ಪ ಏನಂತ ಕಾಳಿನ ಗಾತ್ರ ಚಿಕ್ಕದಾಗೋದ್ರಿಂದ ಅಷ್ಟು ಸೂಕ್ತ ಅಲ್ಲ ಅಂತ ನಾವು ಎಲೆಗಾಗಿ ನಾವೇನಂತಂದ್ರೆ ಸೊಪ್ಪಿಗಾಗಿ ನಾವೇನ ಬೆಳೆದಾಗ ಬೆಳ್ಕೋಬಹುದು. ಅಂದ್ರೆ ಬೇಸಿಗೆಯಲ್ಲಿ ನಾವು ನೋಡ್ತಿರ್ತೀವಿ ಬಹಳಷ್ಟು ಮಾರುಕಟ್ಟೆಗಳು ಕೋತಂಬರಿನ ಎಲೆನೋ ಸೊಪ್ಪನೆ ಬಹಳಷ್ಟು ತುಟ್ಟಿ ಇರ್ತದ. 5-10 ರೂಪಾಯಿಗೆ ಒಂದೊಂದು ಸೀಡ್, ಸಣ್ಣ ಸಣ್ಣ ಸೀಡ್ ಮಾರ್ತಾರೆ. ಈಗ ಇದ್ರ ಬೇಸಾಯ ಮಾಡೋದಾದ್ರೆ ಸಾಮಗ್ರಿಗಳ ಬಗ್ಗೆ ಹೇಳ್ತೀರಿ, ಎಷ್ಟೆಷ್ಟು ಬೇಕಾಗ್ತವೆ 1 ಹೆಕ್ಟೇರಿಗೆ ಅಥವಾ 2.5 ಎಕರೆಗೆ? ಎಷ್ಟು ಬೀಜ ಬೇಕು, ಗೊಬ್ಬರ ಹಾಕ್ಬೇಕ ಹೇಗೆ? ಯಾಕಂದ್ರೆ ಇತ್ತೀಚೆಗೆ ಏನಾಗ್ತಾ ಇದೆ, ಸಾವಯವ ಬಗ್ಗೆ ಜಾಸ್ತಿ ಹೆಚ್ಚು ಒತ್ತು ಕೊಡ್ತಾ ಇದ್ದಾರೆ. ಅದರಲ್ಲಿ ವಿಶೇಷವಾಗಿ ಕೋತಂಬರಿನ ನೇರವಾಗಿ ನಾವು ಎಲೆಯನ್ನ ತಿಂತಾ ಇರ್ತೀವಿ, ಕಾಂಡವನ್ನ ತಿಂತಾ ಇರ್ತೀವಿ, ಯಾಕಂದ್ರೆ ಅತಿಯಾದ ರಾಸಾಯನಿಕ ಬಳಕೆ ಮಾಡೋದು ಅಷ್ಟು ಸೂಕ್ತ ಅಲ್ಲ ಅಂತ ಅನ್ಸುತ್ತೆ. ಎಲೆಗಾಗಿ ನಾವು ಸೊಪ್ಪಿಗಾಗಿ ಏನಾದ್ರು ಬಳಸ್ತಾ ಇದ್ರೆ ರಾಸಾಯನಿಕಗಳು ಆದಷ್ಟು ಕಡಿಮೆ ಮಾಡಿದ್ರೆ ಒಳ್ಳೇದು ಅಂತ. ಸ್ವಲ್ಪ ಇದ್ರ ಬೇಸಾಯದ ಬಗ್ಗೆ ಹೇಳಿ, 1 ಹೆಕ್ಟೇರ್ ಮಾಡ್ಬೇಕು ಅಥವಾ 2.5 ಎಕರೆಗೆ ಎಷ್ಟೆಷ್ಟು ಬೀಜ ಬೇಕು, ಹೇಗೆ ಇದ್ರ ಬೇಸಾಯ ಬಿತ್ತನೆ ಮಾಡಬಹುದು ಅಂತಕ್ಕಂತ ವಿಚಾರ? ಸರಿ ಇವರೇ, ಪ್ರತಿ ಹೆಕ್ಟರ್ಗೆ ಸುಮಾರು 10-12 ಕಿಲೋಗ್ರಾಂ ಬೀಜ ಬೇಕಾಗ್ತದೆ. ಸಾವಯವ ಗೊಬ್ಬರ ನೀವು ಎಷ್ಟು ಹೆಚ್ಚು ಹಾಕಿದಷ್ಟು ಒಳ್ಳೆಯದು, ಕಡಿಮೆ ಅಂತಂದ್ರೆ 6 ಟನ್ ಸಾವಯವ ಗೊಬ್ಬರ ಬೇಕಾಗ್ತದೆ. ಇದಲ್ದನೆ ತಾವು ರಾಸಾಯನಿಕ ಗೊಬ್ಬರಗಳನ್ನ ಹಾಕ್ಬೇಕಂತಿದ್ರೆ ಸಾರಜನಕ, ರಂಜಕ ಮತ್ತು ಪೊಟ್ಯಾಷ್ ಎಲ್ಲವೂ 35-35 ಕಿಲೋಗ್ರಾಮ್ನಷ್ಟು ಪ್ರತಿ ಹೆಕ್ಟರ್ಗೆ ಬೇಕಾಗ್ತದೆ. ನೀವು ಒಂದು ವೇಳೆ ಹೆಚ್ಚು ಏನಂತಂದ್ರೆ 25-30 ಟನ್ ನೀವು ಸಾವಯವ ಗೊಬ್ಬರ ಅಥವಾ ಕಾಂಪೋಸ್ಟ್ ಹಾಕುವಂಗಿದ್ರೆ, ಎರೆಹುಳು ಗೊಬ್ಬರ ಹಾಕಂಗಿದ್ರೆ ಇವೆಲ್ಲ ಬೇಕಾಗಂಗಿಲ್ಲ ನೋಡ್ರಿ. ಹೇಗೆ ಇದನ್ನ ಬಿತ್ತನೆಯನ್ನ ಯಾವ ರೀತಿ ಮಾಡ್ಬೇಕಾಗತ್ತೆ, ಏನಾದರೂ ಬಿತ್ತನೆ ಮಾಡಬೇಕು? ಮತ್ತು ಜೊತೆಯಾಗಿ ಈಗ ಹೇಗೆ ಇದನ್ನ ಬೀಜವನ್ನ ಕೆಲವೊಂದು ಜನ ಏನ್ ಮಾಡ್ತಾರೆ, ರೈತರು ಅದನ್ನ ಹೋಳ್ ಮಾಡಿ ಹಾಕ್ತಿರ್ತಾರೆ ಅಥವಾ ನೇರವಾಗಿ ಬಿತ್ತನೆ ಮಾಡ್ತಾರೆ, ಹಂಗೆ ಗುಂಡುಗುಂಡಾಗಿರುತ್ತೆ ಬೀಜ. ಕೆಲವೊಂದು ಇಲ್ಲ, ಅದನ್ನ ಪಳಕ್ ಮಾಡ್ಬೇಕು ಅಂತೇಳಿ ಪಳಕ್ ಮಾಡಿ ಬಿತ್ತನೆ ಮಾಡ್ತಿರ್ತಾರೆ. ಇಲ್ಲಿ ಹೇಗೆ ಅಂತಿರ್ತಾವೆ, ಯಾವ ರೀತಿ ಬಿತ್ತನೆ ಮಾಡ್ಬೇಕು? ಬೀಜಗಳು ನೋಡ್ರಿ, ಪಡೆದ ಮೇಲೆ ಬೀಜನ ಹೋಳ್ ಮಾಡಿ ಬಿತ್ತೋದು ಒಳ್ಳೇದು. ಅದನ್ನ ಏನಂತಾರೆ ಕಟ್ಟಿಗೆ ಅಥವಾ ಮೊದಲು ಏನಂತಾರೆ ಕುಳ್ಳು ಏನಿರ್ತಲ್ಲ, ಕುಳ್ಳಿನಿಂದ ತಿಕ್ಕಿ ಬಿತ್ತಿದ್ರು ಹಳ್ಳಿಗೊಳಗ. ಈಗ ಏನಾದ್ರು ಕಟ್ಟಿಗೆ ಅಥವಾ ಕುಳ್ಳಿನಿಂದ ಏನಾದ್ರೂ ತಿಕ್ಕಿ ಬೆಳೆ ಮಾಡಿ ಬಿತ್ತೋದ್ರಿಂದ ಮೊಳಕೆನೂ ಚೆನ್ನಾಗಿ ಬರ್ತದ, ಅಲ್ದೇನೆ ನಮ್ಗೆ ಬಿತ್ತನೆಗೆ ಬೇಕಾಗತ್ತ ಬೀಜದ ಪ್ರಮಾಣನೂ ಕಡಿಮೆ ಆಗತ್ತೆ. ಇನ್ನ ಹೇಗೆ ಬಿತ್ತನೆ ಮಾಡ್ಬೇಕಂತ ಬಿತ್ತನೆ ಮಾಡೋದು? ಮೊದಲನೇದಾಗಿ ತಾವು ಕಾಳಿಗಾಗಿ ಬಿತ್ತನೆ ಮಾಡಂಗಿದ್ರೆ ಚೆನ್ನಾಗಿ ಭೂಮಿನ ಒಳ್ಳೆ ಹದ ಮಾಡ್ಕೋಬೇಕದು. ಬೀಜ ಸಣ್ಣದಿರೋದ್ರಿಂದ ಒಳ್ಳೆ ಹದ ಮಾಡ್ಕೋಬೇಕು. ಪುಡಿ ಪುಡಿಯಾಗಿ ಮಣ್ಣು ಆಗಂಗ್ ಮಾಡ್ಕೊಂಡ್ರೆ ಒಳ್ಳೆಯದು. ಹರಗಿ ಚೆನ್ನಾಗಿ ಪುಡಿ ಆಗಂಗ ರೋಟೋವೇಟರ್ ಹೊಡೆದು ಚೆನ್ನಾಗಿ ಪುಡಿ ಆಗಿರಂಗ ಭೂಮಿನ ಸಿದ್ಧನೆ ಮಾಡ್ಕೋಬೇಕು. ನಂತರ ಏನಂತಂದ್ರೆ ಕೂರ್ಗಿಯಿಂದ 22.5 ಸೆಂಟಿಮೀಟರ್ ಅಂತರದಾಗ, 22.5 ಸೆಂಟಿಮೀಟರ್ ಒಂದು ಅಂತರ ಸಾಲಿನಿಂದ ಸಾರಿಗಿರುವಂಗ ಕೂರ್ಗಿಯಿಂದ ಬಿತ್ತನೆ ಮಾಡ್ಬೇಕು. ಸಾವಯವ ಗೊಬ್ಬರ ಆಗ್ಲಿ ಅಥವಾ ರಾಸಾಯನಿಕ ಗೊಬ್ಬರ ಆಗ್ಲಿ ಹಾಕಿಬಿಟ್ಟು ಭೂಮಿಯೊಳಗೆ ಸೇರಿಸಬೇಕು. ಈಗ ಸುಮಾರು 10-12 ದಿವಸದಾಗ ಬೀಜ ಮೊಳಕೆ ಉಡ್ಲಿಕ್ಕೆ ಪ್ರಾರಂಭ ಆಗ್ತದೆ. ಸ್ವಲ್ಪ ಇದು ಬೇರೆ ಮೆಂತ್ಯ ಅದಕ್ಕೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಲೇಟ್ ಆಗಿ ಬರುತ್ತೆ, ಮೊಳಕೆ ಸ್ವಲ್ಪ ಲೇಟ್ ಆಗುತ್ತೆ. ಯೂಶ್ವಲಿ ನಾವು ಸೊಪ್ಪಿಗಾಗಿ ನಾವೇನಾದ್ರೂ ಬೆಳಿಬೇಕು ಅಂತ ಇದ್ರೆ ಈ ಮಡಿಗಳನ್ನಾಗಿ ಮಾಡಿ ಸಣ್ಣ ಸಣ್ಣ ಮಡಿಗಳು 2-3 ಮೀಟರ್ ಆಗಲ್ಲ, 10 ಫೀಟ್ 10-10 ಅಡಿ ಏನಂತಂದ್ರೆ ಮಡಿಗಳನ್ನ ಮಾಡ್ಕೊಂಡು ಅದರಲ್ಲಿ ಬಿತ್ತನೆ ಮಾಡ್ಕೋಬಹುದು ನಾವು. ಸಣ್ಣ ಸಣ್ಣ ಮಡಿಗಳನ್ನ ಒಂದು 10-10 ಫೂಟ್ ಸಾಲಿನಲ್ಲಿ ಬಿತ್ತನೆ ಮಾಡಿದ್ರೆ ಒಳ್ಳೆಯದು, ಯಾಕಂದ್ರೆ ಕಳೆಗಳನ್ನ ತೆಗಲಿಕ್ಕೆ ಅನುಕೂಲ ಆಗ್ತದೆ. ಒಂದ್ ವೇಳೆ ನಾವೇನಾದ್ರೂ ಈಗ ಚೆಲ್ಲಿದ್ರೆ ಅದು ಕಳೆಗಳು ತೆಗಿಯಕ್ಕೆ ಕಷ್ಟ ಆಗ್ತದೆ. ಇಲ್ಲಿ ರಾಸಾಯನಿಕ ಗೊಬ್ಬರ ಎಷ್ಟು ಹಾಕ್ಬೇಕಂತ ಶಿಫಾರಸ್ ಎಷ್ಟು ಮಾಡಿದಾರೆ? ಶಿಫಾರಸ್ ನಾನು ಆಗ್ಲೇ ಹೇಳಿದೆ ತಮಗೆ, ಸಾರಜನಕ ಮತ್ತು ರಂಜಕ ಮತ್ತು ಪೊಟ್ಯಾಶ್ ಪ್ರತಿಯೊಂದು ಕೂಡ 35 ಕಿಲೋಗ್ರಾಮ್ ಹಾಕ್ಬೇಕಾಗುತ್ತೆ. 35 ಕಿಲೋ ಒಂದು ಹೆಕ್ಟೇರ್ಗೆ. ಬೇರೆ ಬೆಳೆಗಳಿಗೆ ಏನಂತ 100 ಕಿಲೋಗ್ರಾಮ್ ಇದೆ. ಇಲ್ಲಿ ಕಡಿಮೆ ಹಾಕಿದೆ, ಸಾವಯವ ಗೊಬ್ಬರನ ಹೆಚ್ಚು ಹಾಕಿದಷ್ಟು ಒಳ್ಳೆಯದಂತ ಹೇಳ್ತಾರೆ. ಅಂದ್ರೆ ಬಿತ್ತುವಾಗ ಎಲ್ಲ ಗೊಬ್ಬರ ಕೊಟ್ಟು ಬಿಡ್ಬೇಕಂತೀರಿ? 35 ಕೆಜಿ ಸಾರಜನಕ, 35 ಕೆಜಿ ರಂಜಕ, 35 ಕೆಜಿ ಪೊಟ್ಯಾಶ್ ಪ್ರತಿ ಹೆಕ್ಟರ್ಗೆ. ಪ್ರತಿ ಹೆಕ್ಟರ್ಗೆ ಬಿತ್ತುವಾಗ ಬಿತ್ತುವಾಗ ಕೊಡೋದು. ಮೇಲುಗೊಬ್ಬರ ಅದು ಕೊಡೋದೇನ ಅವಶ್ಯಕತೆ ಇಲ್ಲ ಅದಕ್ಕೆ? ಮತ್ತೆ ಮೇಲುಗೊಬ್ಬರ ಏನಂತಂದ್ರೆ ಕಟಾವ್ ಮಾಡ್ತಿರಲ್ಲ, ಕಟಾವ್ ಮಾಡಿದಾಗ ತಾವು ಮೇಲುಗೊಬ್ಬರ ಎರೆಹುಳು ಗೊಬ್ಬರ ಹಾಕಬಹುದು ಅಥವಾ ಈ ರಾಸಾಯನಿಕ ಗೊಬ್ಬರಗಳನ್ನೇ ಹಾಕಿದ್ರು ಕೂಡ ಒಳ್ಳೆಯದು. ಅಂದ್ರೆ ಇಳುವರಿ ಮಟ್ಟ ಸಾಲಿನಲ್ಲಿ ಮಾಡೋದ್ರಿಂದ ಇಳುವರಿ ಜಾಸ್ತಿ ಬರ್ತದೆ? ಇಳುವರಿ ಜಾಸ್ತಿ ಬರ್ತದೆ. ಕಳೆಗಳ ನಿಯಂತ್ರಣ ಏನಂತಂದ್ರೆ ಚೆನ್ನಾಗಿರ್ತದೆ. ಇದರಿಂದ ನಾವೇನಂದ್ರೆ ಒಳ್ಳೆ ಬೆಳೆ ಮತ್ತು ಇಳುವರಿಯನ್ನ ಗುಣಮಟ್ಟದ ಏನಂತಂದ್ರೆ ನಾ ಕೊತ್ತಂಬರಿ ಸೊಪ್ಪು ಅದರೊಳಗೆ ಕಳೆ ಗಿಳೆ ಏನಾದ್ರು ಇದ್ರೆ ಜನರು ತಗೊಳಲ್ಲ ನೋಡ್ರಿ. ಆದಷ್ಟು ಕಳೆ ಕಡಿಮೆ ಇರುವಂತ ಏನಂತಂದ್ರೆ ಸೂಡ್ ನೋಡಿ ತಗೊಂತಾರೆ. ಕಳೆ ರಹಿತವಾಗಿದ್ರೆ ಒಳ್ಳೆಯದು. ಕಳೆಗಳು ಬರ್ತಾವೆ ಭಯಂಕರ, ಕಳೆ ಕಸ ಯಾವುದು ಕೊತ್ತಂಬರಿ ಯಾವುದೇ ಗೊತ್ತೇ ಆಗಲ್ಲ. ಕಳೆ ನಿಯಂತ್ರಣ ಇಲ್ಲಿ ಹೇಗೆ ಕಳೆನಾಶಕ ಬಳಸಿ? ಬಿತ್ತನೆ ಮಾಡಿದ ತಕ್ಷಣ ಅವತ್ತಿನ ದಿವಸ ಆಗ್ಬಹುದು ಮರು ದಿವಸ ಆಗ್ಲಿ, ಪ್ರತಿ ಹೆಕ್ಟರ್ಗೆ 1 ಕಿಲೋಗ್ರಾಮ್ ಮೆಟಲಾಕ್ಲೋರ್ 50 EC ಅಂತ ಬರ್ತದೆ. ಅದನ್ನ ಸುಮಾರು 1,000 ಲೀಟರ್ ನೀರಿನಲ್ಲಿ ಬೆರೆಸಿ ಚೆನ್ನಾಗಿ ಭೂಮಿ ತೊಯ್ಯಂಗೆ ಸಿಂಪರಣೆ ಮಾಡಬೇಕು. ಈ ಸಿಂಪರಣೆ ಮಾಡ್ತಿರ್ಬೇಕಾದ್ರೆ ಮಣ್ಣು ಪುಡಿ ಪುಡಿ ಹಂಗಿರ್ಬೇಕು ಮತ್ತೆ ಹಸಿಯಾಗಿದ್ರೆ ಒಳ್ಳೇದು ನೋಡ್ರಿ. ಹೆಚ್ಚು ಏನಂತಂದ್ರೆ ತೇವಾಂಶ ಇದ್ರೆ ಈ ಕಳೆಗಳ ನಿಯಂತ್ರಣ ಆಗ್ತದೆ. ಅಲ್ದರೆ ಇದರಿಂದ ಏನಂತಂದ್ರೆ ಜೇಕು ಮತ್ತು ಗರಿಕೆ ಇವೆರಡು ಕಂಟ್ರೋಲ್ ಆಗೋದಿಲ್ಲ. ಇವೆರಡನ್ನ ಬಿಟ್ಟು ಉಳಿದಂತ ಪ್ರಮುಖವಾದಂತ ಎಲ್ಲ ಏನಂತ ಕಳೆಗಳು ನಾವು ನಿಯಂತ್ರಣ ಮಾಡಬಹುದು ನೋಡ್ರಿ. ಅಂದ್ರೆ ಬಿತ್ತನೆ ಮಾಡಿದ ದಿವಸ ಅಥವಾ ಮರುದಿವಸ ಹೆಕ್ಟರ್ಗೆ 1 ಕಿಲೋಗ್ರಾಮ್ ಅಷ್ಟು ಮೆಟಾಲಾಕ್ಲೋರ್ ಅಂತ ಹೇಳಿ ಮೆಟಾಲಾಕ್ಲೋರ್ ಇದನ್ನ 1,000 ಲೀಟರ್ ನೀರಿನಾಗ ಬೆರೆಸಿ ಸಿಂಪರಣೆ ಮಣ್ಣಿನ ಮೇಲೆ ಚೆನ್ನಾಗಿ. ಇನ್ನ ಮುಖ್ಯವಾಗಿ ಇಲ್ಲಿ ಬಹಳಷ್ಟು ಸಮಸ್ಯೆ ಬರುದು, ಕೊತ್ತಂಬರಿಗೆ ರೋಗ ಬರ್ತರಿ, ಮಜ್ಜಿಗೆ ರೋಗ ಬಂತು, ಬೂದಿ ರೋಗ ಬಂತ ಅಂತ ಇರ್ತಾರೆ ರೈತರು. ಇಲ್ಲಿ ಏನ್ ಸಮಸ್ಯೆ ಬರ್ತಾವ, ಕೀಟ ಮತ್ತು ರೋಗ ಸಮಸ್ಯೆ ನಿರ್ವಹಣೆ ಹೇಗೆ ಮಾಡ್ಬೇಕಂತೀರಿ? ಈ ಪ್ರಮುಖವಾಗಿ ಇದಕ್ಕೆ ಬರೋಂಥ ಕೀಟಗಳಂತಂದ್ರೆ ಹೇನು, ತಿಗಣೆ ಮತ್ತು ಎಲೆ ತಿನ್ನೋ ಹುಳು ಬರ್ತವ್ರಿ. ಇವು ಹೇನು ಮತ್ತು ತಿಗಣೆ ಏನು ಮಾಡ್ತಾವೆ, ಗಿಡದಿಂದ ರಸಗಳನ್ನ ಹೀರ್ಕೊಳ್ತದೆ. ಎಲೆ ತಿನ್ನೋ ಹುಳು ಎಲೆಗಳನ್ನೆಲ್ಲ ತಿಂದುಬಿಟ್ಟು ಬರೀ ಕಡ್ಡಿ ಅಷ್ಟೇ ಉಳಿಸ್ತದೆ. ಆದ್ದರಿಂದ ಇವುಗಳನ್ನ ನಿರ್ವಹಣೆ ಮಾಡಲು ತಾವು ಆದಷ್ಟು ಏನಂತ ನಾವು ಸೊಪ್ಪಿಗಾಗಿ ಬಳಸೋದಿದ್ರೆ ಈ ಬೇವಿನ ಬೀಜದ ಕಷಾಯವನ್ನು ನಾವು ಒಳ್ಳೇದು, ಬಹಳ ಒಳ್ಳೇದು. ಯಾಕಂದ್ರೆ ಮಾರುಕಟ್ಟೆಯಲ್ಲಿ ಎಲ್ಲ ಮಾರ್ತಿರ್ತಾರೆ ಕೊತ್ತಂಬರಿ, ವಿಷಕಾರಿ ಆಗ್ತದೆ. ಕಷ್ಟ ಆಗ್ಬಿಡುತ್ತೆ ಎಲ್ಲ ತಿನ್ನೋ. ಬೇವಿನ ಬೀಜದ ಕಷಾಯ ಮಾಡಿಕೊಂಡು ಉಪಯೋಗಿಸೋದು ಒಳ್ಳೇದು. ಒಂದ್ ವೇಳೆ ಕಾಳಿಗಾಗಿ ಮಾಡ್ತಾ ಇದ್ರು ಕೂಡ ತಾವು ಬೇವಿನ ಬೀಜ ಕಷಾಯಕ್ಕೆ ಹೆಚ್ಚು ಗಮನ ಕೊಡಬೇಕು. ನಂತರ ಏನಂತಂದ್ರೆ ಯಾವ್ದಾದ್ರು ರಾಸಾಯನಿಕಗಳನ್ನ ಸಿಂಪರಣೆ ಮಾಡಿದ್ರೆ ಸಾಕಾಗ್ತದೆ. ಅಂದ್ರೆ ರಸ ಇರತಕ್ಕಂತ ಕೀಟಗಳು ಜಾಸ್ತಿ ಇದಕ್ಕೆ. ಹೌದು. ರೋಗಕ್ಕೆ ಬಂದ್ರೆ ಯಾವ ರೋಗಗಳು ಬರ್ತವೆ? ಪ್ರಮುಖವಾಗಿ ಮಜ್ಜಿಗೆ ರೋಗ ಮತ್ತು ಬೂದಿ ರೋಗ ಇವು ಹೆಚ್ಚಾಗಿ ಬರ್ತವೆ. ಬೂದಿ ರೋಗ ಬಂದ್ರೆ ಎಲ್ಲ ಕಂಪ್ಲೀಟ್ ಏನಂತಂದ್ರೆ ಗಿಡ ಸುತ್ತ ನಾವು ಈಗ ಮುಖಕ್ಕೆ ಹೆಂಗ್ ಪೌಡರ್ ಹಚ್ಚಿಂತೀವಿ ಅದ್ರಂಗ್ ಪೌಡರ್ ಹಚ್ಚಿದಂಗೆ ಆಗ್ಬಿಡುತ್ತೆ ಗಿಡಕ್ಕೆಲ್ಲ. ಮಚ್ಚ ರೋಗದ ಬಾಧೆ ಒಂದ್ ವೇಳೆ ಕಂಡು ಬಂದ್ರೆ ಅದಕ್ಕೆ 1 ಗ್ರಾಂ ಕಾರ್ಬನ್ಡೈಜಮ್ನ ಪ್ರತಿ ಲೀಟರ್ ನೀರಿನಾಗ ಬೇಯಿಸಿ ಸಿಂಪರಣೆ ಮಾಡ್ಬೇಕು ನೋಡ್ರಿ. ಒಂದ್ ವೇಳೆ ಬೂದಿ ರೋಗದ ಏನಾದ ಲಕ್ಷಣಗಳು ಕಂಡು ಬಂದ್ರೆ 3 ಗ್ರಾಂ ನೀರಿನಲ್ಲಿ ಕರಗುವಂತ ಗಂಧಕವನ್ನ ಪ್ರತಿ ಲೀಟ್ರಿಗೆ ನೀರಿಗೆ ಬೆರೆಸಿ ಸಿಂಪರಣೆ ಮಾಡ್ಬೇಕು. ಒಂದ್ ವೇಳೆ ಮತ್ತೆ ಇದೇ ರೋಗ ಇನ್ನೂ ಇತ್ತಂತಂದ್ರೆ ಮತ್ತೊಂದ್ಸಲ ಸಿಂಪರಣೆ ಮಾಡಿದ್ರೆ ಸಾಕಾಗ್ತದೆ. ಆದಷ್ಟು ಏನಂತ ಸೊಪ್ಪಿಗಾಗಿ ಮಾಡ್ತಾ ಇದ್ರೆ ಬೇವಿನ ಬೀಜದ ಕಷಾಯ ಮಾಡೋದ್ರಿಂದ ಅದು ಏನಂತಂದ್ರೆ ಕೀಟಗಳನ್ನು ನಿಯಂತ್ರಣ ಮಾಡ್ತಾರೆ, ರೋಗಗಳನ್ನು ಕೂಡ ನಿಯಂತ್ರಣ ಮಾಡ್ತದೆ. ಆದಷ್ಟು ಇಲ್ಲಿ ಗೋವಿಂದ ಬಂದಂತ ಉತ್ಪನ್ನಗಳನ್ನ ಬಳಸೋದು ಬಳಸೋದು ಒಳ್ಳೇ. ಜೀವಾಮೃತ ಪಂಚಗವ್ಯ ಜೀವಾಮೃತ ಅದನ್ನೆಲ್ಲ ಉಪಯೋಗ ಮಾಡಿದ್ರೆ ಬಹಳ ಒಳ್ಳೇದು ಒಳ್ಳೇದು ಒಳ್ಳೇದು ಅನ್ಸುತ್ತೆ. ಇನ್ನ ಇಲ್ಲಿ ಕೋತಂಬರಿ ಬೆಳೆಯುವುದು ನಿಜವಾಗ್ಲೂ ಲಾಭ ಬರ್ತದೆ ಅಂತೀರಾ? ಹೇಗೆ ಇಳುವರಿ ಅದು ಎಷ್ಟೆಷ್ಟು ಬರ್ತದೆ ಇಲ್ಲಿ ಒಂದೊಂದು ಇದಕ್ಕೆ? ಈಗ ನೋಡ್ರಿ, ಕೊತ್ತಂಬರಿ ಕಾಳಿನ ಬೆಳೆಯಾಗಿ ನಾವು ಏನಾದ್ರೂ ಒಂದ್ ಬೆಳೆ ತಗೊಂಡ್ರೆ 90-100 ದಿವಸದೊಳಗೆ ಬರ್ತದೆ. ಅಂದ್ರೆ 3-3.5 ತಿಂಗಳೊಳಗೆ ನಾವು ಕಟಾವಿಗೆ ಬರ್ತದೆ. ಕುಷ್ಕಿ ಒಳಗೆ ಸುಮಾರು 500-750 ಕಿಲೋಗ್ರಾಂ ಕೊತ್ತಂಬರಿ ಬೀಜದ ಇಳುವರಿನ ನಾವು ಪಡಿಬಹುದು. ನೀರಾವರಿ ಆಗಿದ್ರೆ 5 ಕ್ವಿಂಟಲ್ ಇಂದ 7 ಕ್ವಿಂಟಲ್ ಇಳುವರಿ ಬೀಜ. ಹೌದೌದು. ಮತ್ತೆ ಈಗ ನೀರಾವರಿ ಬೆಳೆಯಾಗಿ ಬೆಳೀತಾ ಇದ್ರೆ ಇದಕ್ಕಿಂತ ಹೆಚ್ಚು ಇಳುವರಿ, ಡಬಲ್ ಇಳುವರಿ ಬರ್ತದೆ ನೋಡ್ರಿ. ಸುಮಾರು 10-12 ಕ್ವಿಂಟಲ್ ಬರ್ತದೆ. ಆದ್ರಿಂದ ಸೊಪ್ಪಿಗಾಗಿ ಒಂದ್ ವೇಳೆ ನಾವೇನು ಬೆಳೆದ್ರೆ ಸುಮಾರು 8-10 ಟನ್ ಇಳುವರಿಯನ್ನು ನಾವು ನಿರೀಕ್ಷಿಸಬಹುದು. 8-10 ಟನ್ ಸೊಪ್ಪು ಸೊಪ್ಪನ್ನು ನಿರೀಕ್ಷಿಸಿ ಪ್ರತಿ ಹೆಕ್ಟರಿಗೆ. ಹೇಗೆ ನಿಮಗೆ ಏನನ್ಸ್ತಾರೆ, ರೈತರು ಕೋತಂಬರಿಯನ್ನ ಬೆಳೆಯುವಂತದ್ದು ಲಾಭ ಇದೆ ಅಂತೀರಾ? ಕೋತಂಬರಿ ಲಾಭ ಇದೆ. ನಾ ಹೇಳಿದ್ನಲ್ಲ, ಈಗ ಒಬ್ರು ಬೆಳಗಾವಿನಲ್ಲಿ ಬೆಳೆದಂತ ರೈತರು ಸುಮಾರು 3-4 ಲಕ್ಷದ 12 ಲಕ್ಷದ ಮಾಡಿದಂತ ಹೇಳ್ತಾರೆ. 3-4 ಲಕ್ಷದವರೆಗೆ ಮಾಡ್ಕೊಂಡಿದ್ರೆ ಕಡಿಮೆ ಅಂತಂದ್ರೆ ತಮ್ಗೆ ಒಳ್ಳೆಯ ಲಾಭ ಬರ್ತದೆ. ಅಂದ್ರೆ ಒಳ್ಳೆ ಬೇಸಾಯ ಪದ್ಧತಿಗಳನ್ನ ಅಳವಡಿಸಿಕೊಡ್ಬೇಕು, ಸುಧಾರಿತ ಬೇಸಾಯ ಪದ್ಧತಿಗಳನ್ನ, ಸುಧಾರಿತ ತಳಿಗಳು ಬೇಕು, ತಳಿಗಳು ಕೂಡ ಸುವಾಸನೆಯುಕ್ತವಾದಂತ ತಳಿಗಳು ಕೂಡ ಇದಾವೆ. ನಾವ್ ಮೊದಲನೇದು ಏನಂತಂದ್ರೆ ಈ ವಿಶ್ವವಿದ್ಯಾಲಯಗಳಾಗ್ಲಿ ಯಾವುದೇ ಸಂಘ ಸಂಸ್ಥೆಗಳಾಗ್ಲಿ ಮೊದಲು ನಾವೇನಾದ್ರೂ ವೆರೈಟಿಗಳನ್ನ ರಿಲೀಸ್ ಮಾಡ್ಬೇಕಂತಂದ್ರೆ ಸುವಾಸನೆಯನ್ನು ಕೂಡ ನಾವು ಮೊದಲನೇದಾಗಿ ಗಮನದಲ್ಲಿ ಇರಿಸಿರ್ತೇವೆ. ಮತ್ತೀಗ ಕೋತಂಬರಿ ಒಮ್ಮೆ ಏನಾಗತ್ತೆ, ಬಹಳಷ್ಟು ಸೊಪ್ಪು ಭಯಂಕರ ಬಂದ್ಬಿಡ್ತದೆ, ಮಾರುಕಟ್ಟೆಯಲ್ಲಿ ಧಾರಣೆ ಇರೋದಿಲ್ಲ. ಅವಾಗ ಏನಿದನ್ನ ಸಂರಕ್ಷಣೆ ಯಾವ ರೀತಿ ಮಾಡಿಡಬಹುದು ಅಂತ ತಾವು? ಅಂತ ಒಂದು ಸಂದರ್ಭ ಬಂದಾಗ ನಾವೇನಂತಂದ್ರೆ ಈಗ ನಮ್ಮ ಭಾಗದಲ್ಲಿ ಅಂತೂ ಬಿಸಿಲು ಸಾಕಷ್ಟು ಇದೆ, ಅದನ್ನ ನೆರಳಲ್ಲಿ ಒಣಗಿಸ್ಕೊಂಡ್ರು ಕೂಡ ಸಾಕಾಗ್ತದೆ. ಅಥವಾ ಬಿಸಿಲಿನಲ್ಲಿ ಮೊದಲನೇ ದಿವಸ ಒಣಗಿಸಿ ನಂತರ ನೆರಳಲ್ಲೇ ಒಣಗಿಸ್ಕೊಂಡ್ಬಿಟ್ರೆ ಅದನ್ನ ನಾವು ಸಂರಕ್ಷಣೆ ಮಾಡಿಟ್ಕೋಬಹುದು. ಆ ಸೋಲಾರ್ ಡ್ರೈಯರ್ ಅಂತ ಬಂದಿದ್ದೇವೆ, ಸರ್ಕಾರ ಸಾಕಷ್ಟು ಅದಕ್ಕೇನಂತಾರೆ ಅನುದಾನ ಕೂಡ ಕೊಡ್ತಾ ಇದೆ. ಅಂತ ಸೋಲಾರ್ ಡ್ರೈಯರ್ಗಳನ್ನ ರೈತರು ಹಾಕೊಂಡ್ಬಿಟ್ಟು ಅದನ್ನ ನಾವು ಏನಾದರೂ ಒಣಗಿಸಿಟ್ಕೊಂಡ್ರೆ ಅಥವಾ ಯಾವ್ದಾದ್ರು ಒಂದು ಕಂಪ್ನಿಗಳ ಜೊತೆಗೆ ಟೈಅಪ್ ಮಾಡಿಕೊಂಡು ಅದನ್ನ ಮಾರಾಟ ಮಾಡಿ ಅಥವಾ ತಾವೇ ಸ್ವಂತ ಮಾರಾಟ ಮಾಡಿದ್ರು ಕೂಡ ಹಾಕ್ತದೆ, ಏನ್ ತೊಂದರೆ ಇಲ್ಲ. ಈ ಕಾಳಿನಿಂದ ಕಾಳಿಗಂತೂ ಏನು ಯಾವುದೇ ನಾವು ಸಂರಕ್ಷಣೆ ಮಾಡಿಟ್ಕೋಬಹುದು. ಕಾಳು ಬೆಳೆ ಆಗಿದ್ರಂತೂ ಅದು ಸಾಂಬಾರ್ ಪದಾರ್ಥ ಆಗಿ ಹೊರದೇಶಕ್ಕೂ ರಫ್ತು ಆಗ್ತದೆ ನಮ್ಮ ದೇಶದಿಂದ. ಅದ್ರ ಬಗ್ಗೆ ಏನಾದರೂ ಏನ್ ತೊಂದರೆ ಇಲ್ಲ. ಇದುವರೆಗೆ ಕೊತ್ತಂಬರಿ ಸೊಪ್ಪಿನ ಸುಧಾರಿತ ಬೇಸಾಯ ಕ್ರಮಗಳ ಕುರಿತು ಡಾಕ್ಟರ್ ಪಂಪಣ್ಣ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶಿಸಿದವರು ಡಾಕ್ಟರ್ ವಿಜಿ ಬಾವಲತ್ತಿ. ಓಹೋಹೋ, ಎಲ್ಲಿಗೆ ಹೊರಟೋ ನಿಂಗಣ್ಣ? ಏನಿಲ್ಲ ಅಣ್ಣ, ವ್ಯವಸಾಯಕ್ಕಾಗಿ ಸ್ವಲ್ಪ ಹಣ ಬೇಕಾಗಿತ್ತು, ಸಾಹುಕಾರಿಂದ ಸಾಲ ತರಕ್ ಹೋಗ್ತಾ ಇದ್ದೀನಿ. ಬ್ಯಾಂಕಿಗೆ ಹೋಗಿ KCC ಅಂದ್ರೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಮಾಡಿಸ್ಕೋಬೋದಲ್ಲಪ್ಪ. KCC ಮಾಡಿಸ್ಕೊಂಡ್ರೆ ಏನು ಉಪಯೋಗ ಆಗುತ್ತೆ ಅಣ್ಣ? ಸಾಲ ಸಿಗುತ್ತೆ, ಕೃಷಿ ಪಶುಪಾಲನೆ ಮತ್ತು ಮೀನು ಸಾಕಾಣಿಕೆಗೆ ಬಹಳ ಉಪಯೋಗ ಬರುತ್ತಪ್ಪ. ಸಮಯಕ್ಕೆ ಸರಿಯಾಗಿ ಕಂತ್ ಕಟ್ಟಿದ್ರೆ ಬಡ್ಡಿನಲ್ಲಿ ಕೂಡ ರಿಯಾಯಿತಿ ಸಿಗುತ್ತೆ. ಕಡಿಮೆ ಬಡ್ಡಿಯಲ್ಲೇ ಹೆಚ್ಚು ಲಾಭ ಅಲ್ವೇ? ಹಳ್ಳಿ ಮುಂದುವರೆದರೆ ದೇಶವೂ ಮುಂದುವರಿಯುತ್ತದೆ. ನಬಾರ್ಡ್ ಕರ್ನಾಟಕ ಇವರಿಂದ ಜನಹಿತಕ್ಕಾಗಿ ಜಾರಿ. ಏನ್ ರಮಣ ಇಷ್ಟೊಂದು ಸಂತೋಷವಾಗಿದ್ಯಾ? ಶಂಕರಣ್ಣ, ನನಗೆ ಸರಿ ಸಮೃದ್ಧವಾದ ಬೆಳೆ ಬಂದಿದೆ ನೋಡು, ಅದಕ್ಕೆ ಬಹಳ ಸಂತೋಷ ಆಗಿದೆ. ಒಳ್ಳೆ ಬೆಳೆ ಬರೋದಕ್ಕೆ ಏನ್ ಮಾಡಿದ್ಯಪ್ಪ? ನೋಡಪ್ಪ, ಭಾರತ ಸರ್ಕಾರದ ಉದ್ಯಮವಾದಂತ ಫ್ಯಾಕ್ಟ್ ಸಂಸ್ಥೆಯ ಫ್ಯಾಕ್ಟ್ ಆರ್ಗ್ಯಾನಿಕ್ ಮತ್ತು ಫ್ಯಾಕ್ಟಂಪಾಸ್ 2020-2013 ಗೊಬ್ಬರಗಳನ್ನ ಮೂಲ ಗೊಬ್ಬರವಾಗಿ, ಫ್ಯಾಕ್ಟ್ ಅಮೋನಿಯಂ ಸಲ್ಫೇಟ್ ಅನ್ನ ಮೇಲ್ಗೊಬ್ಬರವಾಗಿ ಬೆಳೆಗೆ ಬಳಸಿದೀನಿ ನೋಡು. ಪ್ರತಿ ಯಶಸ್ವಿ ರೈತರ ರಹಸ್ಯ ಜೋಡಿ ಆನೆ ಗುರುತಿನ ಫ್ಯಾಕ್ಟಂಪಾಸ್ 2020-2013, ಫ್ಯಾಕ್ಟ್ ಅಮೋನಿಯಂ ಸಲ್ಫೇಟ್ ಹಾಗೂ ಫ್ಯಾಕ್ಟ್ ಆರ್ಗ್ಯಾನಿಕ್ ಗೊಬ್ಬರಗಳು ನಿಮ್ಮ ಬೆಳೆಗೆ ಜೋಡಿ ಆನೆಯ ಬಲ. ನಿರ್ಭರ ಭಾರತ ಅಭಿಯಾನದ ಅಡಿಯಲ್ಲಿ ಪ್ರಧಾನಮಂತ್ರಿಗಳ ಕಿರು ಆಹಾರ ಸಂಸ್ಕರಣಾ ಉದ್ದಿಮೆಗಳ ನಿಯಮಬದ್ಧಗೊಳಿಸುವಿಕೆ ಯೋಜನೆಯ ಒಂದು ಜಿಲ್ಲೆ ಒಂದು ಉತ್ಪನ್ನದ ವಿಧಾನ ಮಾದರಿಯಲ್ಲಿ ಕಿರು ಆಹಾರ ಸಂಸ್ಕರಣಾ ಉದ್ದಿಮೆಗಳ ಅಭಿವೃದ್ಧಿಗೆ ಸುವರ್ಣಾವಕಾಶ ಕಲ್ಪಿಸಲಾಗಿದೆ. ವ್ಯಕ್ತಿಗತ ರೈತ ಉತ್ಪಾದಕರ ಸಂಸ್ಥೆಗಳು, ಉತ್ಪಾದಕ ಸೊಸೈಟಿ, ಕಿರು ಉದ್ದಿಮೆಗಳಿಗೆ ಬೆಂಬಲ, ಅರ್ಹ ಯೋಜನಾ ವೆಚ್ಚದ 35% ಮೌಲ್ಯದ ಸಾಲ ಸಂಪರ್ಕವಿರುವ ಸಹಾಯಧನ ಒದಗಿಸುವುದು. ಆಹಾರ ಸಂಸ್ಕರಣೆಯಲ್ಲಿ ತೊಡಗಿದ ಸ್ವಸಹಾಯ ಸಂಘಗಳ ಪ್ರತಿ ಸದಸ್ಯರಿಗೆ ಕಾರ್ಯನಿರ್ವಹಣಾ ಬಂಡವಾಳ 40,000 ರೂಪಾಯಿಗಳವರೆಗೆ ಕೊಡಲಾಗುತ್ತದೆ. ಸಾಮಾನ್ಯ ಮೂಲಭೂತ ಸೌಕರ್ಯಕ್ಕೆ 35% ಬೆಂಬಲ ಕೊಡಲಾಗುತ್ತದೆ. ಬ್ರ್ಯಾಂಡಿಂಗ್ ಹಾಗೂ ಮಾರುಕಟ್ಟೆಗೆ ಬೆಂಬಲ ಯೋಜನಾ ವೆಚ್ಚದ 50%. ಹೆಚ್ಚಿನ ಮಾಹಿತಿಗಾಗಿ ಕೆಪೆಕ್ ಹಾಗೂ ಕೃಷಿ ಇಲಾಖೆಯನ್ನು ಸಂಪರ್ಕಿಸಿ. ರೈತ ಬಾಂಧವರೇ, ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು ಕೇಳೋಣ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ರೈತ ಬಾಂಧವರೇ, ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರು ಹಾಗೂ ಭಾರತ ಹವಾಮಾನ ಮುನ್ಸೂಚನಾ ಕೇಂದ್ರ ಬೆಂಗಳೂರು ಇವರುಗಳ ಜಂಟಿ ಪ್ರಸಾರದಂತೆ ರಾಯಚೂರು ಜಿಲ್ಲೆಯ ರೈತ ಬಾಂಧವರಿಗೆ ಹವಾಮಾನಾಧಾರಿತ ಕೆಲವು ಕೃಷಿ ಸಲಹೆಗಳು ಹೀಗಿವೆ. ಹಿಂಗಾರು ಅಥವಾ ಬೇಸಿಗೆ ಹಂಗಾಮಿನಲ್ಲಿ ಶೇಂಗಾ ಬೆಳೆಯುವ ರೈತ ಬಾಂಧವರು ಗಮನಿಸಬೇಕು. ಶೇಂಗಾ ತಳಿಗಳಾದ KRG1, ಅಜಯ, ಕದರಿ 9 ಈ ತಳಿಗಳನ್ನು ಬಿತ್ತನೆ ಮಾಡಬಹುದು. ಶೇಂಗಾ ಬಿತ್ತನೆಗೆ ಮುಂಚೆ ಪ್ರತಿ ಕಿಲೋಗ್ರಾಂ ಬಿತ್ತನೆ ಬೀಜವನ್ನು 3 ಗ್ರಾಂ ಕ್ಯಾಪ್ಟನ್ 80 WP ಅಥವಾ ಥೈರಾಮ್ 75 WP ಅಥವಾ 4 ಗ್ರಾಂ ಟ್ರೈಕೋಡ್ರಮಾದಿಂದ ಬೀಜೋಪಚಾರವನ್ನು ಮಾಡಿ ಬಿತ್ತಬೇಕು. ಇನ್ನು ಜಿಲ್ಲೆಯಲ್ಲಿ ಹಿಂಗಾರಿ ಜೋಳವನ್ನು ಬಿತ್ತನೆ ಮಾಡಿರುವಂತಹ ರೈತ ಬಾಂಧವರು ಗಮನಿಸಬೇಕು. ಜೋಳದಲ್ಲಿ ಮುಖ್ಯವಾಗಿ ತೆನೆ ಬರುವ ಸಮಯದಲ್ಲಿ ಮತ್ತು ಕಾಳು ಕಟ್ಟುವ ಸಮಯದಲ್ಲಿ ಮಣ್ಣಿನ ತೇವಾಂಶ ಆಧಾರದ ಮೇಲೆ ತಪ್ಪದೇ ನೀರನ್ನು ಒದಗಿಸಬೇಕು. ಜೋಳದಲ್ಲಿ ಬೆಂಕಿ ಹುಳುವಿನ ನಿರ್ವಹಣೆಗಾಗಿ 2 ಗ್ರಾಂ ಕಾರ್ಬೇರಿಲ್ ಅಥವಾ 2 ಮಿಲಿಲೀಟರ್ ಮೆಲಾಥಿಯಾನ್ 50 EC ಪ್ರತಿ ಲೀಟರ್ ನೀರಿಗೆ ಬೆರೆಸಿ 50% ತೆನೆಗಳು ಹೊರಬಂದಾಗ ಸಿಂಪಡಿಸಬೇಕು. ಇದೇ ಸಿಂಪರಣೆಯನ್ನು ಮತ್ತೆ 4-6 ದಿನಗಳ ನಂತರ ಕೈಗೊಳ್ಳಬೇಕು. ಜೋಳದಲ್ಲಿ ಸೈನಿಕ ಹುಳುವಿನ ನಿರ್ವಹಣೆಗೆ ಹೆಕ್ಟರ್ಗೆ 10 ಮೋಹಕ ಬಲೆಗಳನ್ನು ಅಳವಡಿಸಬೇಕು ಅಥವಾ 2 ಗ್ರಾಂ ಮೆಟಾರಿಜಿಯಂ ಅನಿಸೋಪ್ಲಿಯೆ ಅಥವಾ 2 ಗ್ರಾಂ ಮೆಟಾರಿಜಿಯಂ ರಿಲೇ ಜೈವಿಕ ಶಿಲೀಂಧ್ರ ಕೀಟನಾಶಕಗಳನ್ನು ಅಥವಾ 0.4 ಗ್ರಾಂ ಇಮಾಮೆಕ್ಯುನ್ ಬೆಂಜೇಟ್ 5 SG ಅಥವಾ 0.25 ಮಿಲಿಲೀಟರ್ ಕ್ಲೋರಾನ್ ನೆಂಟಿನಲಿಪ್ರೋಲ್ 18.5 SC ಪ್ರತಿ ಲೀಟರ್ಗೆ ಸಿಂಪಡಿಸಬೇಕು. ಇನ್ನು ನೀರಿನ ಲಭ್ಯತೆಯನ್ನು ನೋಡಿಕೊಂಡು ಕೆಸರು ಗದ್ದೆಯನ್ನು ಸಿದ್ಧಪಡಿಸಿ ಭತ್ತದ ನಾಟಿಯನ್ನು ಕೈಗೊಳ್ಳಬೇಕು. ಭತ್ತದ ಕಟಾವಿನ ನಂತರ ರೈತ ಬಾಂಧವರು ಭತ್ತದ ಗದ್ದೆಯಲ್ಲಿನ ಮಣ್ಣಿನ ತೇವಾಂಶ ಹಾಗೂ ಪೋಷಕಾಂಶಗಳನ್ನು ಸರಿಯಾಗಿ ಉಪಯೋಗಿಸಿಕೊಳ್ಳಲು ಸಾಸಿವೆ ಬೆಳೆಯನ್ನು ಬೆಳೆಯಬಹುದು. ಇನ್ನು ಕಡಲೆ ಬೆಳೆಯಲ್ಲಿ ಹೆಲಿಕೋರ್ಪ ಅಥವಾ ಸ್ಪೊಡಾಪ್ಟರ್ ಕೀಡೆಯ ಹತೋಟಿಗೆ 0.15 ಮಿಲಿಲೀಟರ್ ಕ್ಲೋರಾನ್ ನೆಂಟಿನಲಿಪ್ರೋಲ್ 18.5 SC ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪಡಿಸಿ. ಕಡಲೆ ಬೆಳೆಯು ಹೂವಾಡುವ ಹಂತದಲ್ಲಿದ್ದಾಗ ಪ್ರತಿ ಲೀಟರ್ ನೀರಿನಲ್ಲಿ 7.5 ಗ್ರಾಂ ಚಿಕ್ಪಿ ಮ್ಯಾಜಿಕ್ ಅಥವಾ 20 ಗ್ರಾಂ ಯೂರಿಯಾ ಮತ್ತು 1 ಮಿಲಿಲೀಟರ್ ಟ್ರೈಕೆಂಟನಾಲನ್ನು ಮಿಶ್ರಣ ಮಾಡಿ ಸಿಂಪಡಿಸುವುದರಿಂದ ಹೆಚ್ಚಿನ ಇಳುವರಿಯನ್ನು ಪಡೆಯಬಹುದು. ಈ ಸಿಂಪರಣೆಯನ್ನು 15 ದಿನಗಳ ನಂತರ ಮತ್ತೊಮ್ಮೆ ಮಾಡಬೇಕು. ಇನ್ನು ತೊಗರಿ ಬೆಳೆ ರಾಶಿಯಾದ ನಂತರ ಆ ಭೂಮಿಯನ್ನು ಮಾಗಿ ಉಳುಮೆ ಮಾಡಬೇಕು. ಇದರಿಂದ ಭೂಮಿಯಲ್ಲಿ ಕೋಶಾವ್ಯವಸ್ಥೆಯಲ್ಲಿರುವಂತಹ ಕೀಟಗಳನ್ನು ನಿರ್ಮೂಲನೆ ಮಾಡಬಹುದು. ಇನ್ನು ಹತ್ತಿ ಬೆಳೆಯು ಕಟಾವಾದ ನಂತರ ಹತ್ತಿ ಕಡ್ಡಿಗಳನ್ನು ಸುಡದೆ ಕಾಂಪೋಸ್ಟ್ ತಯಾರಿಸಲು ಉಪಯೋಗಿಸಬೇಕು ಅಥವಾ ಟ್ರಾಕ್ಟರ್ ಚಾಲಿತ ರೋಟಾವೇಟರ್ ಸಹಾಯದಿಂದ ಮಣ್ಣಿನಲ್ಲಿ ಬೆರೆಸಬೇಕು. ಇದರಿಂದ ಮಣ್ಣಿನ ಫಲವತ್ತತೆ ಹೆಚ್ಚಾಗುತ್ತದೆ. ಸೂರ್ಯಕಾಂತಿಯಲ್ಲಿ ಬೂದಿ ರೋಗದ ಹತೋಟಿಗೆ 1 ಮಿಲಿಲೀಟರ್ ಡೈಫೆನಕಾನೋಜಾಲ್ 25 EC ಅಥವಾ 0.5 ಗ್ರಾಂ ಮೈಕ್ಲೋಬಿಟಾನಿಲ್ 10 WP ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪಡಿಸಬೇಕು. ಸೂರ್ಯಕಾಂತಿಯಲ್ಲಿ ಅಲ್ಬೇರ್ನಿಯ ಅಂಗಮಾರಿ ರೋಗದ ಹತೋಟಿಗೆ 2 ಗ್ರಾಂ ಮ್ಯಾಂಕೋಜಿಬ್ ಅಥವಾ 1 ಮಿಲಿಲೀಟರ್ ಹೆಕ್ಸಾಕೋನೋಸಲ್ ಅನ್ನು ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪಡಣೆಯನ್ನು ಮಾಡಬೇಕು. ಜಿಲ್ಲೆಯಲ್ಲಿ ಟೊಮ್ಯಾಟೊ ಬೆಳೆಯಿರುವಂತಹ ತೋಟಗಾರಿಕಾ ರೈತ ಬಾಂಧವರು ಗಮನಿಸಬೇಕು. ಟೊಮ್ಯಾಟೊ ಬೆಳೆಯಲ್ಲಿ ಅಂಗಮಾರಿ ರೋಗ ಕಂಡು ಬಂದಲ್ಲಿ 2 ಗ್ರಾಂ ಮ್ಯಾಂಕೋಜಿಬ್ ಅಥವಾ 2 ಗ್ರಾಂ ರೋರ್ವೆಲ್ 50 WP ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ 10 ದಿನಗಳ ನಂತರದಲ್ಲಿ 2 ಬಾರಿ ಸಿಂಪರಣೆಯನ್ನು ಮಾಡಬೇಕು. ಟೊಮ್ಯಾಟೊ ಬೆಳೆಯಲ್ಲಿ ಕಾಯಿಕೊರಕದ ಬಾಧೆ ಕಂಡು ಬಂದಲ್ಲಿ 1 ಗ್ರಾಂ ಥಯೋಡಿಕ್ ಕಾರ್ಬ್ 75 WP ಅಥವಾ ಇಮಾಮೆಕ್ಯೂನ್ ಬೆಂಜೋಯೇಟ್ 5 SC ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪಡಿಸಬೇಕು. ಮೆಣಸಿನಕಾಯಿ ಬೆಳೆಯು ಬಹುತೇಕ ಕಟಾವಿನ ಹಂತದಲ್ಲಿರುವುದರಿಂದ ಪ್ರಸ್ತುತ ಮಳೆಯವಕಾಶ ಕಡಿಮೆ ಇದ್ದು ಆದಷ್ಟು ಬೇಗನೆ ರೈತ ಬಾಂಧವರು ಕಟಾವು ಮಾಡಿ ಬಿಸಿಲಿನಲ್ಲಿ ಚೆನ್ನಾಗಿ ಒಣಗಿಸಬೇಕು. ಇನ್ನು ಕೋಳಿ ಸಾಕಾಣಿಕೆ ಮಾಡುವಂತಹ ರೈತ ಬಾಂಧವರಿಗೆ ಮಾಹಿತಿಯನ್ನು ಹೇಳೋದಾದರೆ, ಕೋಳಿ ಸಾಕಾಣಿಕಾ ಕೊಠಡಿಯಲ್ಲಿ ಕಿಟಕಿಯಲ್ಲಿ ಚಳಿಗಾಳಿಯು ಹೆಚ್ಚಾಗಿ ಬೀಸುವುದರಿಂದ ಪರದೆಯನ್ನು ಮುಚ್ಚಿ ಚಳಿಯಿಂದ ರಕ್ಷಿಸಬೇಕು. ಇನ್ನು ಕೋಳಿ ಸಾಕಾಣಿಕಾ ಕೊಠಡಿಯಲ್ಲಿ ಆಗಾಗ ಕೋಳಿ ಹಿಕ್ಕೆಯನ್ನು ತೆಗೆದು ಹಾಕಬೇಕು. ಇದರಿಂದ ಅಮೋನಿಯಾ ಶೇಖರಣೆಯಾಗುವುದು ತಪ್ಪದೆ. ಇದುವರೆಗೆ ಹವಾಮಾನಾಧಾರಿತ ಕೆಲವು ಕೃಷಿ ಸಲಹೆಗಳನ್ನು, ಮತ್ತೆ ನಾಳೆ ಭೇಟಿಯಾಗೋಣ. ನಮಸ್ಕಾರ. ರೈತ ಬಾಂಧವರೇ, ಈಗ ಕುಷ್ಟಿಗೆ ಶರಣಪ್ಪ ಬನ್ನಿಗೋಳ್ ಮತ್ತು ಸಂಗಡಿಗರಿಂದ ದೊಡ್ಡಾಟದ ಪದ ಕೇಳೋಣ. ಜಲಜಾಕ್ಷ ನಿನ್ನ ಮಾಯ ನಿನ್ನ ಮಾಯವು ತಿಳಿಯಾದ್ಯನಗೆ, ಜಲಜಾಕ್ಷ ನಿನ್ನ ಮಾಯ ನಿನ್ನ ಮಾಯವು ತಿಳಿಯಾದ್ಯನಗೆ, ಜಲಜಾಕ್ಷ ನಿನ್ನ ಮಾಯ ನಿನ್ನ ಮಾಯವು ತಿಳಿಯಾದ್ಯನಗೆ, ಜಲಜಾಕ್ಷ